ಕೇಳುಗರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿನಯ ಕೃಷಿ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಸಂಘದ ಕಾರ್ಯದರ್ಶಿಯಾಗಿದ್ದ ಮೂಲ್ಕಿಯ ಕೊಳ್ನಾಡು ಸಂತೋಷ್ ಶೆಟ್ಟಿಯವರೊಂದಿಗೆ ಸಂದರ್ಶನ, ಬಳಿಕ ನೆಲಗಡಲೆ ಕೃಷಿ ಕುರಿತು ರವಿಕುಮಾರ್ ಮಯ್ಯ ಅವರೊಂದಿಗೆ ಸಂದರ್ಶನ, ಅನಂತರ ಆರೋಗ್ಯ ಮಾಹಿತಿ ಕೇಳುವಿರಿ. ಇದೀಗ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು. ಗರ್ಮಿಯೋ ಮೇ ಜಬ್ ತಾಪಮಾನ 40 ಡಿಗ್ರಿ ಪಾರ್ ಕರ್ನೆ ಲಗೆ ಐಸೆ ಮೇ ಠಂಡೆ ಘರ್ ಸಿರ್ಫ್ ಆರಾಮ್ ಹಿ ನಹಿ ಜೀವಿತ್ ರಹನೆ ಕೆ ಲಿಯೆ ಭಿ ಅನಿವಾರ್ಯ ಹೋ ಗಯೆ ಹೈ. ಹಮ್ ಸಭಿ ಕಮ್ ಲಾಗತ್ ವಾಲೆ ಶೀತಲನ್ ಕೆ ಆಸಾನ್ ತರೀಕೆ ಅಪ್ನಾ ಸಕತೆ ಹೈ, ಜೈಸೆ ಸೋಲರ್ ರಿಫ್ಲೆಕ್ಟಿವ್ ಸಫೇದ್ ಪೇಂಟ್, ಠಂಡಿ ಛತ್ ತಕನೀಕ್, ವಾಯು ರೋಶನಿ ಸಂಚಾರ ಔರ್ ಕ್ರಾಸ್ ವೆಂಟಿಲೇಷನ್, ಥರ್ಮೋಕಾಲ್ ಇನ್ಸುಲೇಷನ್, ಹಾಲೋ ಈಂಟೆ, ಛತ್ ಪೆ ಘಾಸ್ ಕಿ ಗಠರಿ ರಖನಾ ಯಾ ಬೇಲ್ ಲಗಾನಾ. ಅಗರ್ ಆಪ್ ನಯೀ ಇಮಾರತ್ ಬನಾ ರಹೇ ಹೈ ತೋ ಸಾದೀ ದೀವಾರೋಂ ಕಿ ಜಗಹ ಕ್ಯಾವಿಟಿ ದೀವಾರ್ ತಕನೀಕ್ ಕಾ ಉಪಯೋಗ ಕರೇ. ಜಾಲೀ ವಾಲೀ ಔರ್ ಛರೋಕೆದಾರ್ ದೀವಾರೇ ಧೂಪ್ ಕೋ ರೋಕ್ತಿ ಹೈ ಔರ್ ವಾಯು ಪ್ರವಾಹ ಬಢಾತಿ ಹೈ. ರಂಗ ರೋಗನ್ ಕೆ ಲಿಯೆ ಚೂನಾ ಯಾ ಮಿಟ್ಟಿ ಜೈಸಿ ಪ್ರಾಕೃತಿಕ ಚೀಜೋಂ ಕಾ ಇಸ್ತೇಮಾಲ್ ಕರೇ. ಕಾಂಚ್ ಕಾ ಉಪಯೋಗ ಕಮ್ ಕರೇ. ಘರ್ ಕೆ ಆಸ್ಪಾಸ್ ಸ್ಥಾನೀಯ ಪೇಡ್ ಲತಾ ವಾಲಿ ಹರಿ ದೀವಾರೆ ತಥಾ ಇಂಡೋರ್ ಪೌಧೆ ಗರ್ಮಿ ಕೋ ಮಾತ್ ದೇತೆ ಹೈ. ಅಮಲ್ ಕರ್ನೆ ಸೆ ಪಹಲೆ ವಿಶೇಷಜ್ಞ ಕಿ ಸಲಹಾ ಲೇ. ಜೀವನ್ ಮೇ ಠಂಡಕ್ ಲಾಯೆ, ಘರ್ ಕೋ ಸ್ವರ್ಗ ಬನಾಯೆ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ಇದೀಗ ವಿನಯ ಕೃಷಿ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಸಂಘದ ಕಾರ್ಯದರ್ಶಿಯಾಗಿದ್ದ ಮೂಲ್ಕಿಯ ಕೊಳ್ನಾಡು ಸಂತೋಷ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ವಿನಯ ಕೃಷಿ ಬೆಳೆಗಾರರ ಸಂಘ ಕೊಳ್ನಾಡು ಮೂಲ್ಕಿ ಇದರ ಕಾರ್ಯದರ್ಶಿಯಾಗಿದ್ದಂತಹ ಸಂತೋಷ್ ಶೆಟ್ಟಿ ಅವರು. ಮುಖ್ಯವಾಗಿ ಒಂದು ಕೃಷಿ ಬೆಳೆಗಾರರ ಸಂಘ ಅನ್ನುವಂಥದ್ದು ಯಾಕೆ ಬೇಕು, ಅದರ ಆರಂಭ ಬೆಳವಣಿಗೆಯ ಬಗ್ಗೆ ನಾವು ಅವರನ್ನು ಕೇಳಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸಂತೋಷ್ ಶೆಟ್ಟಿ ಅವರು. ನಮಸ್ಕಾರ. ಈಗ ನೀವು ಮೂಲತಃ ಒಬ್ಬರು ಉದ್ಯಮಿ, ಒಂದು ಕೃಷಿ ಬೆಳೆಗಾರರ ಸಂಘ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ರ ಉದ್ದೇಶ, ಯಾಕೆ ಒಂದು ಕೃಷಿ ಬೆಳೆಗಾರರ ಸಂಘ ಬೇಕು ಅಂತ? ಕೃಷಿ ಬೆಳೆಗಾರರ ಸಂಘ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡುವಂಥ ಹಿನ್ನೆಲೆ, ನಾವು ಮೂಲತಃ ನಾವು ಕೃಷಿ ಮೂಲ ಕುಟುಂಬದವರೇ. ಹಾಗಾಗಲಿಕ್ಕೆ ಹೋಗಿ ನಮ್ಮ ಬೇರೆ ಬೇರೆ ಹೊಟ್ಟೆ ವ್ಯಾಪ್ತಿಗೋಸ್ಕರ ನಮ್ಮ ಇಲ್ಲಿ ಹುಟ್ಟಿದ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಬಂದು ನಾವು ನಮ್ಮ ಉದ್ಯೋಗ ನಿಮಿತ್ತ ಇಲ್ಲಿ ನೆಲೆಸಿರುವಾಗ ನಮಗೆ ಸಮಾನ ಮನಸ್ಕರು ಒಮ್ಮೆ ನಾವು ಇದನ್ನು ಆಲೋಚನೆ ಮಾಡುವಾಗ ಯಾವುದೇ ಒಂದು ಇಲ್ಲಿ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ತುಂಡು ಭೂಮಿ ಆಗಲಿಕ್ಕೆ ಹೋಗಿ ಅದನ್ನು ಪರಿಣಾಮಕಾರಿಯಾಗಿ ಕೃಷಿಯನ್ನು ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಅನ್ನೋದನ್ನು ಅರಿತಂತ ನಾವು ನಾರ್ಮಲಿ ಈಗ ಒಮ್ಮೆ ಮಾತನಾಡುವಾಗ ಸಮಾನ ಮನಸ್ಕರು ಸೇರಿ ಒಂದು ಸಂಘವನ್ನು ಸ್ಥಾಪಿಸಿದರೆ ಸಂಘಟನಾತ್ಮಕವಾಗಿ ಹೋದಾಗ ಸರ್ಕಾರದಿಂದ ಪಡೆಯುವಂಥ ಸೌಲಭ್ಯಗಳನ್ನು ನಮಗೆ ಈಸಿಯಾಗಿ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ ಎನ್ನುವಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಮಾತಾಡಿಕೊಂಡು ನಂತರದಲ್ಲಿ ಒಂದು ಸಂಘವನ್ನು ಮಾಡುವ ಅಂಥೇಳಿ ನಿರ್ಧಾರ ಮಾಡಿತು. ಹಾಗೆ ನಮ್ಮ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಶೆಟ್ಟಿಯವರೊಟ್ಟಿಗೆ ನಾವು ಮಾತಾಡಿ ಹೀಗೆ ಹೀಗೆ ಮಾಡುವ ಅಂತ ನಿರ್ಧಾರ ಮಾಡಿದ ನಂತರ ನಾವು 14 ಜನರ ಒಂದು ನಿರ್ದೇಶಕರ ತಂಡವನ್ನು ಮಾಡಿದ್ವಿ. ಎಲ್ಲಿ ಇದು? ಇದು ಕೊಲ್ನಾಡು ಮೂಲ್ಕಿಯಲ್ಲಿ. ನಮ್ಮ ಹೀಗೆ ಆಲೋಚನೆಗಳು ಬಂದಾಗ ಇಲ್ಲಿಯೇ ನಮ್ಮ ಈ ದೇವಸ್ಥಾನದ ಹತ್ತಿರ ಕೂತ್ಕೊಂಡು ಒಂದು ಸಂಘಟನಾತ್ಮಕವಾಗಿ ವಿಚಾರವನ್ನು ನಾವು ವಿನಿಮಯ ಮಾಡಿಕೊಂಡಾಗ ಒಂದು ಸಂಘವನ್ನು ಸ್ಥಾಪಿಸುವ ಅನ್ನುವಂಥದ್ದನ್ನು ಹುಟ್ಟು ಹಾಕಿ ನಂತರ ಸಂಘಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು 2020 ಕೊರೋನಾ ಬರುವ ಒಂದು ಸ್ವಲ್ಪ ದಿನದ ಮೊದಲಲ್ಲಿ ನಾವು ಅದನ್ನು ಈ ರೀತಿಯಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡುವ ಅಂತೇಳಿ 14 ಜನ ನಿರ್ದೇಶಕರನ್ನು ಒಳಗೊಂಡಂಥ ವಿನಯ ಕೃಷಿ ಬೆಳೆಗಾರರ ಸಂಘವನ್ನು ಸ್ಥಾಪನೆ ಮಾಡಿತು. ಮತ್ತು ಸ್ಥಾಪಿಸಿದ ನಂತರಗಳಲ್ಲಿ ಕೊರೋನಾ ಅನ್ನುವಂಥದ್ದು ಬಂದು ಇಡೀ ಪ್ರಪಂಚವೇ ಸ್ತಬ್ಧವಾಗಿರುವಂಥ ಸಂದರ್ಭದಲ್ಲಿ ನಮಗೆ ಒಂದು ಕೆಲಸ ಆಗಬೇಕು, ಎಲ್ಲರೂ ಸಹ ವೃತ್ತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಇದ್ದರೂ ಸಹ ಪ್ರವೃತ್ತಿ ಒಂದೇ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಸಂಘದಲ್ಲಿ 14 ಜನರು ಏನಿದ್ದಾರೆ ಅದರಲ್ಲಿ ಕೆಲವರು ಮೂಲ ಆದಾಯ ಕೃಷಿಯನ್ನೇ ಮಾಡಿಕೊಂಡಿದ್ದವರಿದ್ದಾರೆ, ಕೆಲವರು ಬೇರೆ ಬೇರೆ ಸರ್ವಿಸ್ನಲ್ಲಿ, ಕೆಲವರು ಈಗ ವೈದ್ಯ ವೃತ್ತಿಯಲ್ಲಿ ಇರುವವರು, ಇಂಜಿನಿಯರ್ ಆಗಿರುವವರು, ಬೇರೆ ಬೇರೆ ಉದ್ಯಮೆಯಲ್ಲಿ ತೊಡಗಿಡಿಕೊಂಡಿರುವವರು, ಅವರನ್ನೆಲ್ಲ ಒಟ್ಟು ಹಾಕಿಕೊಂಡು ಯಾಕಂತೇಳಿದ್ರೆ ಅವರ ಆಸಕ್ತಿ ವಲಯ ಅನ್ನುವಂಥದ್ದು ಕೃಷಿಯೇ ಇತ್ತು. ಮೂಲತಃ ಕೃಷಿ ಕುಟುಂಬದಿಂದ ಬಂದವರು, ಈಗ ಭಾರತವನ್ನು ತೆಗೆದುಕೊಂಡ್ರೆ ಒಂದು 60% ಜನ ಅನ್ನುವಂಥದ್ದು ಕೃಷಿಕರೇ ಆಗಿದ್ದಾರೆ. ಬೇರೆ ಬೇರೆ ವಿಷಯಗಳಲ್ಲಿ ಇಲ್ಲಿ ನಮಗೆ ಪರಿಣಾಮಕಾರಿಯಾಗಿ ಯಾಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ತುಂಡು ಭೂಮಿ ಆಗಲಿಕ್ಕೆ ಹೋಗಿ ಅದು ಮಾಡಲಿಲ್ಲ. ಹಾಗಾಗಿ ಗೌರ್ಮೆಂಟಿಂದ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ತಿಳಿಸಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾರ್ಯಾಗಾರವನ್ನು ಮಾಡಿಕೊಳ್ಳಲಿಕ್ಕೆ ಇದು ಒಂದು ಸಹಕಾರಿಯಾಯಿತು. ಈಗ ಕೆಲವೊಂದು ಕಡೆಯಲ್ಲಿ ನಮ್ಮದೇ ಒಂದು ಸ್ವಂತ ಭೂಮಿ ಇದ್ದರೂ ಸಹ ಅಲ್ಲಿ ತುಂಡು ಹಿಡುವಳಿ ಆಗಲಿಕ್ಕೆ ಹೋಗಿ ಮಿಷನನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಅಂಚನ್ನು ತೆಗೆದುಕೊಳ್ಳ ಬದಿಯ ಮಾಲೀಕರು ಅವರು ನಮ್ಮ ಮೇಲೆ ಬರ್ತಾರೆ. ಹಾಗಾಗಲಿಕ್ಕೆ ಹೋಗಿ ಎಲ್ಲ ಒಂದು ಜಾಣ್ಮೆಯ ಒಂದು ಹೋರಾಟವನ್ನು ಮಾಡಬೇಕಾದರೆ ಸಂಘಟನೆ ಎನ್ನುವಂಥದ್ದು ಬೇಕು. ಹಾಗಾಗಿ ನಮಗೆ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ಗೌರ್ಮೆಂಟ್ ಇಲಾಖೆಗಳನ್ನು, ನಮ್ಮ ಕೃಷಿ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕಾ ಇಲಾಖೆಗಳು, ಒಂದು ಜನರಲ್ಲಿ ಕೃಷಿಕರಲ್ಲಿ ಮತ್ತೊಂದು ಅನುಭವದಕ್ಕಿಂತ ಮಾಹಿತಿಯ ಕೊರತೆ ಇದೆ. ಇದನ್ನು ಮನಗಂಡಂಥ ನಾವು ಏನು ಮಾಡಿತ್ತು ಅಂತ ಹೇಳಿದರೆ ಅನೇಕ ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ ಸೌಲಭ್ಯಗಳು ಸಿಗ್ತದೆ, ಅದನ್ನು ಪಡೆಯುವಂಥ ವಿಧಾನವನ್ನು ಇವರಿಗೆ ಹೇಗೆ ಅಂತ ಗೊತ್ತಿರಲಿಲ್ಲ. ಹಾಗಾಗಲಿಕ್ಕೆ ಹೋಗಿ ತೋಟಗಾರಿಕಾ ಇಲಾಖೆಯವರನ್ನು ಸಂಪರ್ಕಿಸ್ತು, ಹಾಗೆ ಕೃಷಿ ಇಲಾಖೆಯವರನ್ನು ಸಂಪರ್ಕಿಸ್ತು. ಇಲ್ಲಿ ಎಲ್ಲ ಸುತ್ತಮುತ್ತಲಿನ 12 ಗ್ರಾಮಗಳಲ್ಲಿ ಒಂದು ಬೇರೆ ಬೇರೆ ರೀತಿಯ ಕಾರ್ಯಾಗಾರವನ್ನು ಮಾಡಬೇಕು, ಅದರ ನಂತರ ಮಾಹಿತಿಯನ್ನು ರೈತರಿಗೆ ಕೊಡಬೇಕು, ಅದರ ತನ್ಮೂಲಕ ಆ ಒಂದು ಹೆಚ್ಚಿನ ಕೃಷಿ ಏನು ಸೌಲಭ್ಯಗಳು ಸಿಗ್ತದೆ ಸರ್ಕಾರದಿಂದ ಅದನ್ನು ಅವರು ಪಡೆಯುವಂತಾಗಬೇಕು ಅಂತ ಹೇಳಿ ನಾವೊಂದು 5-6 ಕಾರ್ಯಾಗಾರವನ್ನು ಮಾಡಿತು. ಮುಖ್ಯವಾಗಿ ಯಾವ ಥರದ ಕಾರ್ಯಾಗಾರಗಳು? ಕೃಷಿಯನ್ನು ಮಾಡಬೇಕಾದ್ರೆ, ಈಗ ಒಂದು ತೆಂಗನ್ನು ಬೆಳೆಸಬೇಕಾದ್ರೆ ಯಾವ್ಯಾವ ರೀತಿಯ ನಾವು ಪೋಷಕಾಂಶಗಳನ್ನು ಹಾಕಬೇಕು, ಮತ್ತು ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ನಿಮಗೆ ಅವರಿಂದ ಸಬ್ಸಿಡಿಗಳು ಸಿಗ್ತದೆ. ಅನೇಕ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಪ್ರವೀಣ್ ಕೆ ಅನ್ನುವಂಥ ಒಳ್ಳೆ ಅಧಿಕಾರಿಯವರಿದ್ದಾರೆ, ಬಹಳ ಸೌಜನ್ಯವಾಗಿರುವಂಥದ್ದು ಮತ್ತು ಪ್ರಾಮಾಣಿಕವಾಗಿರುವಂಥವರು. ಅವರು ಏನು ವೃತ್ತಿರಂಗಕ್ಕೆ ಏನು ಕೊಡಬೇಕು ಅಷ್ಟು ನಿಟ್ಟಿನಲ್ಲಿ ಕೊಡುವಂಥ ಒಬ್ಬ ವ್ಯಕ್ತಿ. ಅವರು ನಮ್ಮ ಕಾರ್ಯಾಗಾರಕ್ಕೆ ಬರೆದು ಮಾಹಿತಿಯನ್ನು ಕೊಟ್ಟರು. ನಾವಲ್ಲಿ ಎಲ್ಲ ಕೆಲವು ಕಡೆಯಲ್ಲಿ ಒಂದು 25 ತಂಡವನ್ನು ಒಟ್ಟು ಮಾಡಿ ಅವರಿಗೆ 25 ಸದಸ್ಯರನ್ನು ಒಂದು ತಂಡವನ್ನು ಒಟ್ಟು ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಅದರಲ್ಲಿ ಅವರಿಗೆ ಕೆಲವೊಂದು ಪ್ರಶ್ನೆಗಳಿರ್ತದೆ, ನಾವು ತರಕಾರಿಯನ್ನು ಬೆಳೆಯುವುದು ಯಾವ ರೀತಿಯಲ್ಲಿ, ಯಾವ ಸಮಯಕ್ಕೆ ಯಾವ ಕಾಲಘಟ್ಟದಲ್ಲಿ ಯಾವ ಪೋಷಕಾಂಶವನ್ನು ಹಾಕಿದರೆ ಎಷ್ಟು ಉತ್ತಮ ಬೆಳೆಯನ್ನು ಬೆಳಿಲಿಕ್ಕೆ ಆಗ್ತದೆ, ಫಸಲನ್ನು ಪಡೀಲಿಕ್ಕೆ ಆಗ್ತದೆ, ಅದರ ಮಾಹಿತಿಯನ್ನು ಕೊಟ್ಟರು. ಮತ್ತು ಮಣ್ಣಿನ ಪರೀಕ್ಷೆಯನ್ನು ಹೇಗೆ ಮಾಡಬೇಕು, ಈಗ ಕೆಲವೊಂದು ಕಡೆಯಲ್ಲಿ ನಮ್ಮ ಭೂಮಿಯಲ್ಲಿ ಅದನ್ನು ಹಾಕಿದರೆ ಬರುವುದೇ ಇಲ್ಲ ಅಂಥೇಳಿ. ಈಗ ಭೂಮಿ ನೋಡಲಿಕ್ಕೆ ಎಲ್ಲದೂ ಒಂದೇ ಥರ ಇರ್ತದೆ, ಬಟ್ ಬೇರೆ ಬೇರೆ ವಾತಾವರಣಕ್ಕೆ ಅನುಗುಣವಾಗಿಯೋ ಅಥವಾ ಅದರಲ್ಲಿರುವಂತಹ ಆ ರಸಗೊಬ್ಬರ ಪೌಷ್ಟಿಕಾಂಶದ ಸಾರಜನಕದ ಅದರ ಕೊರತೆಯಿಂದ ಅದು ಬರೋದಿಲ್ಲ, ಅದನ್ನು ನೋಡಿಕೊಂಡು ಅವರು ಪರಿಶೀಲನೆ ಮಾಡಲಿಕ್ಕೆ ಮಾಹಿತಿಯನ್ನು ಕೊಟ್ಟರು. ತನ್ಮೂಲಕ ಕೆಲವೊಂದು ಅದನ್ನು ಅಳವಡಿಸಿಕೊಂಡವರಿಗೆ ಬೆಳೆಯನ್ನು ಬೆಳೀಲಿಕ್ಕಾಯಿತು. ಇನ್ನೊಂದು ಏನಂತ ಹೇಳಿದರೆ, ನಾವು ಈ ಒಂದು ಸಂಘಟನೆಯನ್ನು ಮಾಡಿರುವುದರಿಂದ ಮೊದಲು ಇಲ್ಲಿ ಒಂದು ಆಸುಪಾಸಿನಲ್ಲಿ ಒಂದು 100 ಎಕರೆ ಜಮೀನು ಅನ್ನುವಂಥದ್ದು ಹಡಿಲು ಬಿದ್ದು ಅದನ್ನು ಯಾರೂ ಮಾಡದೆ, ಈಗ ಜನರಲ್ಲಿ ಯಾವ ರೀತಿಯ ಒಂದು ಭಾವನೆ ಅಂತ ಹೇಳಿದರೆ, ಒಬ್ಬ ಯುವಕನಾಗದವ ನಮಗೆ ಈಗ 10,000, ಈಗ ಕೃಷಿಯಲ್ಲಿ ಜಾಸ್ತಿ ಆದಾಯ ಬರುವುದಿದ್ರು ಸಹ ನನಗೆ ವೈಟ್ ಕಾಲರ್ ಜಾಬ್ ಬೇಕು. ಹೌದು, ಯಾಕಂತ ಹೇಳಿದ್ರೆ ಅವನಲ್ಲಿ ಒಂದು ಯಾವುದೋ ಒಂದು ರೀತಿಯ ಕಾಲ್ಪನಿಕ ಒಂದು ಮನಸ್ಸನ್ನು ಮಾಡಿಕೊಂಡು ಅವನು ಅಲ್ಲಿ ಏನೋ ಒಂದು ಸಿಗ್ತದೆ ಎನ್ನುವಂಥ ಮನಸ್ಥಿತಿ ಇದೆ. ಮತ್ತು ಇಲ್ಲಿ ನಾವು ಅದನ್ನು ಮಾಡುವುದರಿಂದ ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿ ಕೊರತೆಯಿಂದ ಆದಾಯವನ್ನು ಗಳಿಸುವಂತಕ್ಕೆ ಅವನಿಗೆ ತೊಂದರೆ ಇರುವ ಕಾರಣ ಅವನು ಆ ಒಂದು ದಾರಿಯನ್ನು ಹುಡುಕಿಕೊಂಡು ಹೋದ. ಹಾಗಾಗಲಿಕ್ಕೆ ಹೋಗಿ ನಾವು ಇಲ್ಲಿ ಮೊದಲು ಏನು ಮಾಡುವಂಥ ಕೃಷಿಯನ್ನು ಈ ಅಕ್ಕಪಕ್ಕದ ತೋಡುಗಳಲ್ಲಿ ಘನ ವಸ್ತುಗಳಿಂದ ತುಂಬಿರತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ಘನ ತ್ಯಾಜ್ಯಗಳಿಂದ ತೋಡುಗಳೆಲ್ಲ ಹೂಳು ತುಂಬಿ ನಿಮಗೆ ಸಾಧಾರಣ ಮಳೆ ಬಂದರೂ ಸಹ ಕೃತಕ ನೆರೆ ಸೃಷ್ಟಿಯಾಗ್ತಿತ್ತು. ಮಾಡಿರುವಂಥ ಬೆಳೆ ಎನ್ನುವಂಥದ್ದು ಸಂಪೂರ್ಣ ನಾಶ ಆಗ್ತಾ ಇತ್ತು. ಈಗ ಅದಕ್ಕೂ ಮೊದಲು ವಿಜಯ್ ಶೆಟ್ಟಿಯವರು ಇಲ್ಲಿ ಅವರ 8 ಎಕರೆ ಜಾಗದಲ್ಲಿ ಮಾಡ್ತಾ ಇದ್ರು, ಅದು ಕೈ ಸೋಲ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ತೋಡು ಹೂಳು ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ, ಒಬ್ಬ ವ್ಯಕ್ತಿಯಿಂದ ಮಾಡುವಂಥ ಕಷ್ಟ ಸಾಧ್ಯವಾಗಿರುವಂತಹ ಕೆಲಸ. ಹಾಗಾಗಿ ನಾವು ಸಂಘಟನಾತ್ಮಕವಾಗಿ ಹೋದಾಗ ಗ್ರಾಮ ಪಂಚಾಯತಿಗೆ ನಾವು ಒಂದು ಮನವಿಯನ್ನು ಕೊಡ್ತೇವೆ, ಈಗ ಅಕ್ಕಪಕ್ಕದಲ್ಲಿ ಹೂಳು ತುಂಬಿದ ಅದನ್ನು ಎತ್ತಿ ಅಂತೇಳಿ. ಆದರೆ ಅವರಲ್ಲಿ ಸರಿಯಾದ ಸಮಯಕ್ಕೆ ಅವರ ಹಣಕಾಸು ಸಿಗದೇ ಇದ್ದ ಅದನ್ನು ಅವರು ಮುಂದೆ ಫಾರ್ವರ್ಡ್ ಮಾಡ್ತಾರೆ, ತಹಶೀಲ್ದಾರಿಗೆ ಮಾಡ್ತಾರೆ, ತಹಶೀಲ್ದಾರರು ಮತ್ತೆ ಸಣ್ಣ ನೀರಾವರಿ ಯೋಜನೆಯವರಿಗೆ ಮಾಡ್ತಾರೆ. ಅದಕ್ಕೆ ಅನೇಕ ಟೈಮ್ಗಳು ತಗೊಳ್ಳೋ ಟೈಮ್ ಅವಧಿಯ ಒಂದು ಕೊರತೆ ಇರುವುದರಿಂದ ಅದೇ ಸಮಯದಲ್ಲಿ ನಮಗೆ ಆಗಲಿಲ್ಲ. ಹಾಗಾಗಿ ನಾವು ಶಾಸಕರಿಗೆ ಮನವಿಯನ್ನು ಕೊಡ್ತೇವೆ, ವಿನಯ ಕೃಷಿ ಬೆಳೆಗಾರರ ಸಂಘದ ಮೂಲಕ ಶಾಸಕರಿಗೆ ಮನವಿಯನ್ನು ಕೊಡ್ತೇವೆ. ಮತ್ತು ಇಲ್ಲಿ ಆ ಟೈಮಿನಲ್ಲಿ ಇವನ್ನು ಸಚಿವರಾಗಿರತಕ್ಕಂಥ ಶ್ರೀನಿವಾಸ ಪೂಜಾರಿಯವರು, ಡಿ ಸಿ ಅವರೆಲ್ಲ ಬಂದು ನಮ್ಮ ತೋಡುಗಳನ್ನೆಲ್ಲ ನೋಡ್ತಾರೆ, ಮತ್ತು ಪುನಃ ಅದನ್ನು ಮಾಡುವ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಆದರೂ ಸಹ ಅದು ವಿಳಂಬವಾಗ್ತದೆ. ತನ್ಮೂಲಕ ಶಾಸಕರು ಏನು ಮಾಡ್ತಾರೆ, ಶಾಸಕರ ನಿಧಿಯಿಂದ ಅವರು ಹೂಳೆತ್ತಲಿಕ್ಕೆ ನಮಗೆ ಬೇಕಾದ ಸಹಾಯವನ್ನು ಮಾಡ್ತಾರೆ. ಆಗ ಏನಾಯಿತು ಈ ವಿನಯ ಕೃಷಿ ಬೆಳೆಗಾರರ ಸಂಘದಿಂದ ಅಂತ ಹೇಳಿದರೆ, ನಾರ್ಮಲಿ ನಿಮಗೆ 50 ಎಕರೆಯಿಂದ 100 ಎಕರೆ ಜಾಗದವರಿಗೆ ಕೃಷಿಯನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಆಯಿತು. ಅದನ್ನು ನಾವೇ ಮುತುವರ್ಜಿ ತೆಗೆದುಕೊಂಡು ಕಳೆದ 2 ವರ್ಷಗಳಿಂದ ಒಂದು 15-20 ಎಕರೆ ಕೃಷಿಯನ್ನು ನಾವು ಮಾಡಿದ್ದು. ನಮ್ಮ ಮೊದಲ ಚೊಚ್ಚಲ ಬೆಳೆಯ ಕೃಷಿಯಲ್ಲಿ ನಮಗೆ ತುಂಬ ಲಾಸ್ ಆಯಿತು. ಯಾಕಂತ ಹೇಳಿದ್ರೆ ಈಗ 14 ಜನ ನಿರ್ದೇಶಕರು ಏನಿದ್ದಾರೆ, ಅವರವರ ವೈಯಕ್ತಿಕವಾಗಿ ಅವರ ಹಣವನ್ನು ಹಾಕಿದ್ರು. ಒಂದು 600,000 ನಾವು ಹಣವನ್ನು ಹಾಕಿ ನಮಗೆ 1.5 ಲಕ್ಷದ ಆದಾಯವು ಸಹ ಬಾರದೆ 4.5 ಲಕ್ಷ ಅನ್ನುವಂಥದ್ದು ನಮಗೆ ನಷ್ಟ ಆಯಿತು. ಆದರೆ ನಮಗೆ ಬೇಜಾರಿಲ್ಲ, ಯಾಕಂತ ಹೇಳಿದ್ರೆ ನಾವು ಮೂಲ ಅದರಂದೇ ಇರಲಿಕ್ಕೆ ಹೋಗಿ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿರುವಂಥದ್ದು ಸಾಮೂಹಿಕ ಕೃಷಿ. ಸಾಮೂಹಿಕ ಕೃಷಿ ಸಂಘಟನಾತ್ಮಕವಾಗಿ ನಾವು ಮಾಡಬೇಕು, ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಹಾಗೆ ನೆಕ್ಸ್ಟಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮಗೆ ಕಟಾವಿನ ಸಂದರ್ಭದಲ್ಲಿ ಮಳೆ ಅನ್ನುವಂಥದ್ದು ಬಂದು ಅತಿವೃಷ್ಟಿ ಅನಾವೃಷ್ಟಿ ಆ ಕಾರಣದಿಂದಾಗಲಿ ನಮಗೂ ಆ ಒಂದು ತೆಗೆದ ಹುಲ್ಲನ್ನು ಸಹ ನಮಗೆ ಇಳುವರಿ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿಯೂ ಸಹ ಕೊಳತು ಹೋಯಿತು. ಈಗ ಮುಖ್ಯವಾಗಿ ಇಲ್ಲಿ ಯಾವ ಬೆಳೆಯನ್ನು ಬೆಳೆಸಿದ್ರಿ ಇಲ್ಲಿ? ನಾವಿಲ್ಲಿ ಭತ್ತದ ಕೃಷಿ ಮಾತ್ರ. ಇಲ್ಲಿ ಮೊದಲು ನಮ್ಮ ತೋಡನ್ನು ಹೂಳೆತ್ತಿದ ನಂತರ ಭತ್ತದ ಕೃಷಿಗೆ ಅನುಕೂಲವಾಗಿರುವಂಥ ಜಾಗವನ್ನೇ ನಾವು ಆಯ್ಕೆ ಮಾಡಿಕೊಂಡು ಭತ್ತದ ಕೃಷಿಯನ್ನು ಮಾಡಿತ್ತು. ತದನಂತರ ದಿನಗಳಲ್ಲಿ ನಮಗೆ ಪ್ಲ್ಯಾನ್ಗಳಿತ್ತು ಏನಂತ ಹೇಳಿದ್ರೆ, ನಾವು ಬೇರೆ ಕೃಷಿ ಬೇರೆ ಬೇರೆ ಇದರಲ್ಲಿ ಡಿವೈಡ್ ಮಾಡಿಕೊಂಡು ಬೇರೆ ಡೈವರ್ಷನ್ ಆಗಬೇಕು, ತರಕಾರಿ ಬೆಳೆಯನ್ನು ಬೆಳಿಬೇಕು, ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿತ್ತು ನಾವು. ಆದರೆ ಅದಕ್ಕೆ ಇನ್ನೂ ಸಮಯಾವಕಾಶ ಇದೆ. ಆ ದಿನಗಳಲ್ಲಿ ನಮಗೆ ಎರಡನೇ ಬರುವ ವರ್ಷದಲ್ಲಿ ನಾವು ಮಾಡಿರುವಂಥ ಕೃಷಿಯಲ್ಲಿ ನಾವು ಹಾಕಿದ ಹಣಕ್ಕೆ ಏನೂ ತೊಂದರೆ ಆಗಲಿಲ್ಲ. ಅಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಹಾಕುವಂಥ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಹಾಕುವಂಥದ್ದೇನು ಬರಲಿಲ್ಲ, ಬೆಳೆದಂಥ ಬೆಳೆಯನ್ನು ಅಲ್ಲಿ ಕೊಟ್ಟ ನಂತರ ಅದನ್ನು ಮಾರುಕಟ್ಟೆ ಮಾಡಿದ ನಂತರ ಅದರ ಬಂದ ಆದಾಯವನ್ನು ಮತ್ತೆ ಪುನಃ ಕೃಷಿಗೆ ತೊಡಗಿಸಿಕೊಳ್ಳುವಂಥದ್ದು. ಇದರಲ್ಲಿ ನಾವು ಮುಖ್ಯವಾಗಿ ಕಂಡುಕೊಂಡಿರುವಂಥದ್ದು ಏನಂತ ಹೇಳಿದರೆ, ನಾನು ಆಗಲೇ ಹೇಳಿದೆ ಸರ್ಕಾರದಿಂದ ಬೇಕಾದಷ್ಟು ಸೌಲಭ್ಯಗಳಿದೆ. ಒಂದು ಇನ್ನೂ ಆಗಬೇಕಾಗಿರುವಂಥದ್ದು, ನಾವು ಮಾಹಿತಿಯನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ಒಂದು ರಾಜಕೀಯ ಒಂದು ಇದಂತ ಹೇಳಿದ ಕೂಡಲೇ ಅವರು ಯಾವ ಯಾವ ರೀತಿಯಲ್ಲಿ ಆಕರ್ಷಣೀಯವಾಗಿ ಜನರನ್ನು ಸೆಳೆಯುವಂತಹ ಒಂದು ಮಾಡ್ತಾರೆ, ಅದನ್ನು ಮನದಟ್ಟು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಇದಕ್ಕೆ ಕೃಷಿಗೆ ಸಂಬಂಧವಾಗಿರತಕ್ಕಂಥ ಯುವಶಕ್ತಿಯನ್ನು ಸೆಳೆಯುವಂಥದ್ದು ಏನಾದರೂ ಒಂದು ವಿಶೇಷವಾಗಿ ಅದನ್ನು ಮಾಡಿಸ್ಬೇಕು. ಅವೇರ್ನೆಸ್ಸನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ಕೃಷಿಯಲ್ಲೂ ಸಹ ಲಾಭವನ್ನು ಪಡೆಯಬಹುದು ಅನ್ನುವಂಥ ಉಂಟು. ಮತ್ತು ಇದರ ಹಿನ್ನೆಲೆಯಲ್ಲಿ ನಾವು ಮುಂದುವರಿತಾ ಹೋದಾಗ 2 ವರ್ಷ ನಾವು ಕೃಷಿಯನ್ನು ಮಾಡ್ತಾ ಬಂತು, ಅನೇಕ ಬೇರೆ ಬೇರೆ ಸರಣಿ ಕಾರ್ಯಕ್ರಮಗಳನ್ನು ಮಾಡಿತು ಅಂತ ಹೇಳಿದರೆ, ನಿಮಗೆ ಸಾಂಪ್ರದಾಯಿಕ ಕ್ರೀಡೋತ್ಸವವನ್ನು ಈ ಕೆಸರು ಗದ್ದೆ ಓಟ ಇರ್ಬೋದು, ಅಲ್ಲಿ ನೇಜಿ ನಡುವಂಥದ್ದು, ಮತ್ತು ಬೇರೆ ಬೇರೆ ಕಾರ್ಯಾಗಾರವನ್ನು ಒಟ್ಟಿಗೆ ಮಾಡುವುದರ ಜೊತೆಯಲ್ಲಿ ಯುವಶಕ್ತಿಗಳಿಗೆ ಯುವಕರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಬರುವ ರೀತಿಯಲ್ಲಿ ಅವರಿಗೆ ಇಲ್ಲಿಗೆ ಕರೆದು ನೇಜಿಯನ್ನು ಮಾಡುವುದು ಹೇಗೆ, ನಾಟಿಯನ್ನು ಮಾಡುವುದು ಹೇಗೆ, ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಡ್ತು. ತದನಂತರದ ದಿನಗಳಲ್ಲಿ ನಾವೆಲ್ಲರೂ ಸಂಘಟನಾತ್ಮಕವಾಗಿ ಕೂತ್ಕೊಂಡು ಆಲೋಚನೆ ಮಾಡುವ ಸಂದರ್ಭದಲ್ಲಿ ಒಂದು ಆಲೋಚನೆ ಬಂತು, ಕೃಷಿಕರಿಗೆ ಯಾಕೆ ನಾವು ಒಂದು ಕೃಷಿ ಮೇಳವನ್ನು ಮಾಡಬಾರದು, ಆಯೋಜಿಸಿದರೆ ಈ ರೀತಿಯಲ್ಲಿ ಕೃಷಿ ಯಂತ್ರಗಳು ಸಿಗ್ತದೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಗೌರ್ಮೆಂಟ್ನಿಂದ ಸಿಗುವಂಥ ಸೌಲಭ್ಯಗಳೇನು ಅದರ ಬಗ್ಗೆ ಮಾಹಿತಿಯನ್ನು ಕೊಡುವ, ಮತ್ತು ಅವರಿಗೆ ಪ್ರಾತ್ಯಕ್ಷಿಕವಾಗಿ ಪ್ರಾತ್ಯಕ್ಷಿಕೆಯನ್ನು ತೋರಿಸುವ ಅನ್ನುವಂಥ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿತು. ಅದನ್ನು ಮಾಡಿದ ನಂತರ ದಿನಗಳಲ್ಲಿ ನಿಮಗೆ ಐತಿಹಾಸಿಕವಾಗಿ ಒಂದು ಮೈಲುಗಲ್ಲು ಅನ್ನುವಂತೆ ನಾವೊಂದು ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜಿಸಿ ಅದನ್ನು ಯಶಸ್ವಿಯಾಗಿಯೂ ಸಹ ನಾವು ಮಾಡಿತ್ತು. ಯಾವಾಗ ಇದು? ಇದು ಒಂದು ಇವತ್ತಿಗೆ ನೋಡಿದರೆ 1 ವರ್ಷ ಆಯಿತು, March 11, 12, 13 ಈ ಹಿಂದಿನ ವರ್ಷದಲ್ಲಿ ನಾವು ಅದನ್ನು ಮಾಡಿರುವಂಥದ್ದು. March 11, 12, 13 2022 ಒಂದು ವರ್ಷದ ಹಿಂದಿನ ಅವಧಿಯಲ್ಲಿ ನಾವು ಅದಕ್ಕೆ ಒಂದು ಇಲ್ಲಿಯ ಮೂಲ್ಕಿಯ ಇತಿಹಾಸದಲ್ಲಿ ಬಹುದೊಡ್ಡ ಒಂದು ಮೈಲುಗಲ್ಲು ಅನ್ನುವಂಥ ರೀತಿಯಲ್ಲಿ ಕೃಷಿ ವಲಯದಲ್ಲಿ ಬಹಳ ಜನಮೆಚ್ಚುಗೆಯನ್ನು ಪಡೆದಿರತಕ್ಕಂಥ 3 ದಿನದ ಆಯೋಜನೆಯಾಗಿತ್ತು. ಅದರಲ್ಲಿ ವಿಚಾರ ಸಂಕಿರಣದಿಂದ ಹಿಡಿದು ಮನೋರಂಜನೆಯ ಕಾರ್ಯಕ್ರಮ ಮತ್ತು ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಅದರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಚಾರ ಸಂಕಿರಣ ಇರಲಿಕ್ಕೆ ಹೋಗಿ ಜನರಿಗೆ ಏನು ಸೌಲಭ್ಯಗಳು ಬೇಕು ಅನ್ನುವುದರ ಬಗ್ಗೆ, ಮತ್ತು ಯಾವ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೃಷಿ ಇಲಾಖೆಯವರು ಕರೆಸಿದ್ರು, ನಾವು ಸಹ ಕರೆಸಿದ್ದು, ಅವರೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡು ಈ ವಿಚಾರ ಸಂಕಿರಣದಲ್ಲಿ ಅನೇಕ ನಮಗೆ ತಿಳಿಯದ ಗೌರ್ಮೆಂಟ್ನಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ರು. ಹಾಗೆ ನಮ್ಮ ಈ ಮೂಲ ಉದ್ದೇಶವೂ ಸಹ, ಈ ವಿನಯ ಕೃಷಿ ಬೆಳೆಗಾರರ ಸಂಘದ ಮೂಲ ಉದ್ದೇಶ ಅನ್ನುವಂಥದ್ದು, ನಾವು ರಾಸಾಯನಿಕ ಮುಕ್ತವಾಗಿರತಕ್ಕಂಥ ಕೃಷಿಯನ್ನು ಮಾಡಬೇಕು. ಫಸಲನ್ನು ತೆಗೆಯುವಾಗ ನಾವು ಯಾವುದೇ ಫರ್ಟಿಲೈಸರ್ ಆರ್ ಪೆಸ್ಟಿಸೈಡ್ ಹಾಕದೇ ಇರುವಂಥದ್ದನ್ನು ಮಾಡಬೇಕು ಅಂಥೇಳಿ ಆರ್ಗ್ಯಾನಿಕ್ ಅದನ್ನು ನಾವು ಮಾಡಿ ಇವತ್ತಿಗೂ ಸಹ ನಾವು ಮಾಡಿರುವಂಥ ಕೃಷಿ ಭೂಮಿಯಲ್ಲಿ 20 ವರ್ಷದ ಹಿಂದಿನವರೆಗೂ ಸಹ ಹಡಿಲು ಬಿದ್ದ ಭೂಮಿ ಅದು. ಇವತ್ತು ತೆಗೆದ ಬೆಳೆ ಅನ್ನುವಂಥದ್ದು ಅಷ್ಟು ನೈಸರ್ಗಿಕವಾಗಿ ನಿಮಗೆ ಯಾವುದೇ ರಾಸಾಯನಿಕವಿಲ್ಲದೆ ರಾಸಾಯನಿಕ ಮುಕ್ತವಾಗಿರತಕ್ಕಂಥ ಅಕ್ಕಿ ಇವತ್ತು ಸಹ ವಿನಯ ಕೃಷಿ ಬೆಳೆಗಾರರ ಸಂಘದಲ್ಲಿ ನಾವು ಅದನ್ನು ಇವತ್ತು ಮಾರುಕಟ್ಟೆಗೆ ನಾವು ಕೊಡ್ತಾ ಇದ್ದೇವೆ. ಹಾಗಾಗಲಿಕ್ಕೆ ಹೋಗಿ ಅಲ್ಲಿ ನಿಮಗೆ ಕೃಷಿ ಒಂದು ಇರಲಿಕ್ಕೆ ಹೋಗಿ ಅವನ ಉತ್ತಮ ಆರೋಗ್ಯವೂ ಸಹ ನಮ್ಮ ಈ ಒಂದು ಅಕ್ಕಿಯಿಂದ ಸಿಗುವಂಥದ್ದಾಯಿತು. ಈಗ ಸಾಮಾನ್ಯವಾಗಿ ಇಂಥ ಒಂದು ಸಂಘಟನೆ ಅಂತ ಹೇಳಿದರೆ ಈಗ ಜನರಿಗೆ ಬೇಕಾಗಿ ನೀವು ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ನಿಮಗೆ ಜನರತೆ ಅಂತ ಹೇಳಿದರೆ ಇಲ್ಲಿಯ ಕೃಷಿಕರು ಎಷ್ಟರ ಮಟ್ಟಿಗೆ ಇದನ್ನು ಉಪಯೋಗಿಸಿಕೊಂಡಿದ್ದಾರೆ ಅಂತ ಅನ್ನಿಸ್ತದೆ? ಒಂದು ನಮಗೆ ಆತ್ಮತೃಪ್ತಿ ಏನಂತ ಹೇಳಿದರೆ, ನಾವೀಗ ಮೂಲ ಉದ್ದೇಶದಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಆಸಕ್ತಿಯನ್ನು ಇಟ್ಟುಕೊಂಡು ನಾವು ಇದಕ್ಕೆ ಬಂದಿರುವಂಥದ್ದು. ಅಂದರೆ ನಾವೀಗ ಹೇಗೆ ಮಾಡಿತ್ತಂತ ಹೇಳಿದರೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಾವು ಮಾಡುವಂಥದ್ದನ್ನು ಮಾಡ್ತಾ ಇರ್ತೇವೆ, ಮತ್ತು ಫಲ ಬೇರೆ ಅಂಥೇಳಿ. ಬಟ್ ಆದರೆ ಇದರಲ್ಲಿ ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿದಂಥ ಕೃಷಿ ಮೇಳ ಇವತ್ತು ಸಹ ನಿಮಗೆ ರಾಜ್ಯವ್ಯಾಪಿ ಮೂಲ್ಕಿ ಕೃಷಿ ಮೇಳ ಅಂತ ಹೇಳಿದ್ರೆ ಒಂದು ಗುರುತಿಸುವಂಥ ರೀತಿಯಲ್ಲಿ ಒಂದು ಕೃಷಿ ಮೇಳ ಆಯೋಜನೆ ಆಯಿತು. ಅದರಲ್ಲಿ ಅನೇಕ ಫಲಾನುಭವಿಗಳು ಅದರ ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು, ಮತ್ತು ಕೃಷಿ ಇಲಾಖೆಯಲ್ಲಿ ಮತ್ತು ತೋಟಗಾರಿಕಾ ಇಲಾಖೆಯಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ಇದು ಸಿಗ್ತದೆ ನಮಗೆ ಸಬ್ಸಿಡಿ ಅನ್ನುವುದನ್ನು ಅಲ್ಲಿ ಇಲಾಖೆಗಳಿಗೆ ಹೋಗಿ ಪಡೆದುಕೊಂಡವರು ಸುಮಾರು ಜನ ಇದ್ದಾರೆ, ಮತ್ತು ಅದರಿಂದ ಪ್ರೇರೇಪಿತರಾಗಿ ಇವತ್ತು ಕೃಷಿಯನ್ನು ಮಾಡಿಕೊಂಡು ಹೋಗ್ತಾ ಇರುವವರು ತುಂಬ ಜನ ಇದ್ದಾರೆ. ನಮ್ಮನ್ನೇ ಈಗ ಸುಮಾರು ಜನ ಕೇಳ್ತಾರೆ, ನಾವು ಒಂದು ಕೃಷಿ ಮೇಳವನ್ನು ಆಯೋಜಿಸಬೇಕು, ಅಲ್ಲಿ ಅದನ್ನು ನೀವು ಬರ್ತೀರಾ ಹಾಗೆ ಅಂಥೇಳಿ. ಬಟ್ ಇಲ್ಲಿಯ ಸುತ್ತಮುತ್ತಲಿನ ಅನೇಕ ಗ್ರಾಮದವರು ಸಹ ಇವತ್ತಿಗೆ ಕೆಲವರು ಸಹ ಕೃಷಿಯನ್ನು ಮಾಡುವುದಕ್ಕೆ ಒಂದು ಇದರಲ್ಲಿ ಪ್ರೇರೇಪಣೆ ಅಂತ ಹೇಳಿದರೆ ಯಾವುದೇ ರಾಸಾಯನಿಕವನ್ನು ಹಾಕದೆ ಕೃಷಿಯನ್ನು ಮಾಡಲಿಕ್ಕೆ ಅವರು ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ಒಂದು ಕೃಷಿಕರ ಅಥವಾ ಬೆಳೆಗಾರರ ಒಂದು ಸಂಘವನ್ನು ನೀವು ಪ್ರಾರಂಭ ಮಾಡಿದ್ದು, 14 ಜನರನ್ನು ಸೇರಿಸಿ ಒಂದು ನಿರ್ದೇಶಕರು ಏನೋ ಒಂದು ಹೆಸರಿಟ್ಕೊಂಡು ಮಾಡಿದರು. ಇದನ್ನು ಒಂದು ರೀತಿಯಲ್ಲಿ ದೊಡ್ಡದಾಗಿ ಮಾಡುವಂಥ ಯೋಜನೆ ಏನಾದರೂ ಇರಲಿಲ್ವಾ? ಹಾಂ, ಇದು ದೊಡ್ಡದಾಗಿ ಯೋಜನೆ ಅಂತ ಹೇಳಿದರೆ ನಮ್ಮ ಈ ಒಂದು ಆ್ಯಕ್ಟಿವಿಟೀಸನ್ನು ನೋಡಿ ತೋಟಗಾರಿಕಾ ಇಲಾಖೆಯವರು ಹಾಗೆ ಮತ್ತು ಕೃಷಿ ಇಲಾಖೆಯವರು ಈ ಕೃಷಿ ಮೇಳದ ಸಂದರ್ಭದಲ್ಲಿ ನಮಗೆ ಕೃಷಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈಗ 100 ಎಕರೆ ಪ್ರದೇಶದಲ್ಲಿ ಕೃಷಿ ಯೋಗ್ಯವಾಗಿರತಕ್ಕಂಥ ಭೂಮಿಯನ್ನು ಪರಿವರ್ತನೆ ಮಾಡಿದ್ದಕ್ಕೆ ಅವರು ಗೌರ್ಮೆಂಟಿಂದ 10 ಲಕ್ಷದ ಅನುದಾನವನ್ನು ಕೃಷಿ ಯಂತ್ರವನ್ನು ನಮಗೆ ಒದಗಿಸಿಕೊಟ್ರು. ಅದನ್ನು ಇವತ್ತಿಗೂ ಸಹ ನಾವೀಗ ಒಂದು 8 ತಿಂಗಳಾಯಿತು ಈಗ ಸುತ್ತಮುತ್ತಲಿನ ಪರಿಸರದ ಕೃಷಿಕರಿಗೆ ಅದನ್ನು ಉಪಯೋಗಿಸಲಿಕ್ಕೆ ಕೊಡ್ತೇವೆ. ತುಂಬ ಕಡಿಮೆ ಅದರದ್ದು ಏನು ಡೀಸೆಲ್ ಮತ್ತು ಇದರ ಖರ್ಚು ಹೋಗ್ತದೆ, ಬಾಕಿ ಅದನ್ನು ಕೊಟ್ಟುಕೊಂಡು ಅದನ್ನು ಒಂದು ಅಮೌಂಟನ್ನು ನಿಗದಿ ಮಾಡಿ ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ನಾವು ನಾರ್ಮಲಿ ಕೃಷಿಯನ್ನು ಮಾಡುವಾಗ ಈ ರೀತಿ ರಾಸಾಯನಿಕ ಮುಕ್ತವಾಗಿ ಕೃಷಿಯನ್ನು ಮಾಡಿದ್ದಕ್ಕೋಸ್ಕರ ಇನ್ನೂ ಅನೇಕ ಯೋಜನೆಗಳನ್ನು ಇನ್ನು ಮುಂದೆ ಕಾರ್ಯರೂಪಕ್ಕೆ ತರುವಂಥ ಹಂತದಲ್ಲಿ ನಾವಿದ್ದೇವೆ. ಹಾಗಾಗಲಿಕ್ಕೆ ಹೋಗಿ ಪರಿಸರದ ಜನತೆಗೆ ಅದು ಭಾಳಷ್ಟು ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನೊಂದು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಈಗ ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡ ನಂತರ ತೋಟಗಾರಿಕಾ ಇಲಾಖೆಯವರು ನಮಗೆ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ನೀವು ಮಾಡುವುದಾದರೆ ನಾವು ಕೊಡ್ತೇವೆ ಸರ್ಕಾರದ ಅಮೃತ ಯೋಜನೆ ಅಡಿಯಲ್ಲಿ ಅಂತ ಹೇಳಿದರು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ವಿನಯ ತೆಂಗು ಬೆಳೆಗಾರರ ಸಂಘ ಈಗಾಗಲೇ ನಾವು ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿಯೂ ಸಹ ಈಗ ಒಂದು ಸಾಧಾರಣ 500 ರಿಂದ 1,000 ಸದಸ್ಯತ್ವವನ್ನು ನಾವು ಮಾಡಿಕೊಂಡಿದ್ದೇವೆ ತೆಂಗು ಬೆಳೆಯ ಬಗ್ಗೆ. ಹಾಂ, ವಿನಯ ಕೃಷಿ ತೆಂಗು ಬೆಳೆಗಾರರ ಸಂಘ ಅಂತೇಳಿ ರೈತ ಉತ್ಪಾದಕ ಸಂಸ್ಥೆ, ಅದಕ್ಕೂ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ದು ಒಂದು ಸಪ್ರೇಟ್ ಆದ ವಿಂಗ್ ಇದೆ, ಅಲ್ಲಿಯೇ ಅವರದ್ದು ಮೀಟಿಂಗ್ಗಳಾಗ್ತದೆ. ಮತ್ತು ಎಲ್ಲ ರೈತರನ್ನು ಒಗ್ಗೂಡಿಸಿಕೊಂಡು ಅವರ ಬೆಳೆ ಈಗ ಅದರಲ್ಲಿ ಏನು ಒಂದು ವಿಶೇಷತೆ ಅಂತ ಹೇಳಿದರೆ ಈಗ ಒಂದು 5 ತೆಂಗಿನಕಾಯಿ ಇದೆ, 10 ಒಂದು 20 ಅವನಿಗೆ ಒಂದು ಮನೆಯ ಖರ್ಚಿಗಾಗಿ ಒಂದು 20 ತೆಂಗಿನಕಾಯಿ ಉಳಿತದೆ, ಅದು ಇಲ್ಲಿ ತಗೊಂಡು ಬಂದು ಹಾಕಿದರೆ ಅವರಿಗೆ ಸಿಗುವಂಥ ಮೌಲ್ಯಗಳು ಸಿಗ್ತದೆ. ಅದೇ ರೀತಿಯಲ್ಲಿ ಬೇರೆ ಬಸಳೆ ಅಥವಾ ಅವರಿಗೆ ಅಗತ್ಯಕ್ಕೆ ಆದ ನಂತರ ಮತ್ತೆ ಉಳಿದದನ್ನು ಇಲ್ಲಿ ಕೊಟ್ಟರೆ ಅವರಿಗೆ ಬೇಕಾಗುವಂಥದ್ದನ್ನು ಹಣವನ್ನು ಪಡಿಬಹುದು. ಅದರಲ್ಲಿ ಬರೀ ತೆಂಗು ಮಾತ್ರ ಅಲ್ಲದೆ ಬೇರೆ ಬೆಳೆಯನ್ನು ಬೆಳೆಸುವಂತ ಬೇರೆ ಬೆಳೆಯನ್ನು ಸಹ ಬೆಳೆಸಬಹುದು. ಈಗ ನಿಮಗೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕೃಷಿಯ ಮೌಲ್ಯವರ್ಧಿತ, ಈಗ ಸಾಧಾರಣ ನೀವು ತೆಂಗಲ್ಲಿ ತೆಗೆದುಕೊಂಡು ಹೋದರೆ ನಾವು ಅದನ್ನು ಯಾಕೆ ಆರಿಸಿಕೊಂಡು ಅಂತ ಹೇಳಿದ್ರೆ 11 ರೀತಿಯ ವಿವಿಧ ರೀತಿಯಲ್ಲಿ ಅದನ್ನು ಬೇರೆ ಬೇರೆ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ತೆಂಗಿನಿಂದ ನೀವು ಚಿಪ್ಸನ್ನು ಮಾಡ್ಬೋದು ಅಥವಾ ನಿಮ್ಮ ಐಸ್ ಕ್ರೀಮನ್ನು ಮಾಡ್ಬೋದು, ಬೇರೆ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ವಿಷಯಗಳಲ್ಲಿ ಸಹ 11 ವಿಭಾಗವನ್ನು ವಿಭಾಗಿಸಿ ಅದರ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಲಿಕ್ಕೆ ಹೋಗಿ ಬೇರೆ ಬೆಳೆಯನ್ನು ಬೆಳೆದರೂ ಸಹ ಇದೇ ತೆಂಗು ಇದಕ್ಕೆ ಕೊಡಬಹುದು, ಅದು ಅಲ್ಲಿಂದ ನಾವು ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇದು ಒಂದು ತರ ಅದರ ಒಂದು ಅಂಗ ಸಂಸ್ಥೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ? ಈ ತೆಂಗು ಬೆಳೆಗಾರರ ಸಂಘ ಅನ್ನುವಂಥದ್ದು ರೈತ ಉತ್ಪಾದಕ ಸಂಸ್ಥೆ ಅನ್ನುವಂಥದ್ದು ಅದು ಸಪ್ರೇಟ್, ವಿನಯ ಕೃಷಿ ಬೆಳೆಗಾರರ ಸಂಘ ಅನ್ನುವಂಥದ್ದು ಇದ್ರ ಮೂಲ, ಅದರ ನಂತರದಲ್ಲಿ ತೆಂಗು ಬೆಳೆ ಉತ್ಪಾದಕರ ಸಂಘ ತೆಂಗು. ಇದರಿಂದ ಏನು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀರಿ? ಇದರಲ್ಲಿಯೂ ಸಹ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು, ಮತ್ತು ನಿಮಗೆ ಕಡಿಮೆ ಇದರಲ್ಲಿ ಬೀಜಗಳನ್ನು ಈಗ ಸರ್ಕಾರದಿಂದ ಬೀಜಗಳ ಸೌಲಭ್ಯಗಳು ದೊರೆಯುವಂಥದ್ದಿದೆ, ಅದನ್ನು ನಾವು ಉಚಿತವಾಗಿ ರೈತರಿಗೆ ಕೊಟ್ಟು ಅದನ್ನು ಬೆಳೆಸಿ ಅವರು ಮತ್ತೆ ಫಸಲನ್ನು ಬೆಳೆದು ನಂತರ ದಿನಗಳಲ್ಲಿ ಅದನ್ನು ಕೊಡುವಂಥ ರೀತಿಯಲ್ಲಿ ಆ ಕಾರ್ಯಕ್ರಮಗಳಿದೆ. ಇದೀಗ ಶುರುವಾಗಿ ಒಂದು 8 ತಿಂಗಳಾಗಿದೆ, ಅದರ ನಂತರ ನಿರಂತರ ಕಾರ್ಯಕ್ರಮಗಳು ಇನ್ನಷ್ಟು ಆಗಬೇಕಿದೆ. ತರಕಾರಿ ಬೆಳೆಯುವುದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಗ ತೆಂಗು ಮಾತ್ರವಲ್ಲದೆ ಅವರಿಂದ ಏನು ಬೇರೆ ರೋಂಬಟನ್ ಅಂಥದ್ದನ್ನೆಲ್ಲ ಇಲ್ಲಿ ಹಾಕಿದರೆ ಯಾವ ರೀತಿಯಲ್ಲಿ ಈ ವಾತಾವರಣಕ್ಕೆ ಸರಿಯಾಗಿ ಅದಕ್ಕೆ ಬೆಳೆಯನ್ನು ಬೆಳಿಬೋದು ಅಂತ ಮಾಹಿತಿಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸುವಂಥ ಹಿನ್ನೆಲೆಯಲ್ಲಿ ಈ ಒಂದು ತೆಂಗು ಉತ್ಪಾದಕ ಸಂಸ್ಥೆ ಎನ್ನುವಂಥದ್ದು ಕಾರ್ಯನಿರತವಾಗಿದೆ. ಮತ್ತು ನೀವು ಇದರ ಮುಂದಿನ ಯೋಜನೆಗಳಿದ್ದೇವೆ ಅಂತ ಹೇಳಿದ್ರಿ, ಏನು ಯೋಜನೆಗಳಿದ್ದಾವೆ? ಇದರ ವ್ಯಾಪ್ತಿಯನ್ನು ಇನ್ನಷ್ಟು ಜಾಸ್ತಿ ವಿಸ್ತಾರಗೊಳಿಸುವಂಥದ್ದು, ಮತ್ತು ಈಗ ಇಲ್ಲಿ ಏನಂತ ಹೇಳಿದ್ರೆ 12 ಗ್ರಾಮದಲ್ಲಿ ನಾವು ಖಾಲಿ ಒಂದು 4-5 ಗ್ರಾಮದಲ್ಲಿ ಮಾತ್ರ ಅವೇರ್ನೆಸ್ ಕೊಡುವಂಥ ಕಾರ್ಯಾಗಾರವನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನು 12 ಗ್ರಾಮಕ್ಕೂ ಸಹ ನಾವು ಇದನ್ನು ವಿಸ್ತಾರವನ್ನು ಮಾಡಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಹೇಗೆ ತಗೊಳ್ಳೆದುಕೊಳ್ಬೋದು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸಿ ಒಂದು ಭತ್ತದ ಕೃಷಿಯಲ್ಲೂ ಸಹ ಲಾಭವನ್ನು ಪಡಿಬಹುದು ಅನ್ನುವಂಥದ್ದನ್ನು ನಾವು ತೋರಿಸಿಕೊಡಬೇಕನ್ನುವಂಥದ್ದು ಇದೆ. ಈ ನಿಮ್ಮ ಒಂದು ಸಂಘಟನೆ ಏನು ಮಾಡಿದ್ರಿ, ಇದು ರೈತರಿಗಾಗಿ ಮಾಡಿದ ಸಂಘಟನೆ, ಈಗ ರೈತರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ ಹೇಗೆ? ಹಾಂ, ಕೆಲವಷ್ಟು ಜನ ರೈತರು ಇದರ ಪ್ರಯೋಜನವನ್ನು ಪಡೆದರೆ, ಈಗ ನೀವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಈಗ ಮೊದಲು ಮಾಹಿತಿಯನ್ನು ತೆಗೆದುಕೊಳ್ಳುವವರು ತುಂಬ ಅಲ್ಲಿ ಬರುವವರು ಹೋಗುವವರು ತುಂಬ ಕಡಿಮೆ ಇತ್ತು. ಈಗ ನಿಮಗೆ ಯುಗೇಂದರ್ ಅವರು ಹಾಗೆ ಪ್ರವೀಣ್ ಕೆ ಅವರವ್ರನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲಿಯ ಸುತ್ತಮುತ್ತಲಿನ ಪರಿಸರದಲ್ಲಿ ರೈತರು ಸಹ ಅಲ್ಲಿ ಹೋಗಿ ಮಾಹಿತಿಗಳ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ, ಏನೇನು ಉಂಟು ನಮಗೆ, ಈಗ ಸ್ಪ್ರಿಂಕ್ಲರ್ ವ್ಯವಸ್ಥೆಗೆ ಮೊದಲು ಇಷ್ಟು ಸಬ್ಸಿಡಿ, ಈಗ ಎಷ್ಟು 90% ಎಷ್ಟು ಸಬ್ಸಿಡಿ ಕೊಡ್ತಾರೆ, ಅದನ್ನು ಪಡೆದುಕೊಳ್ಳಿಕ್ಕೆ ಏನು ಬೇಕು ಅದನ್ನೆಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ. ಈಗ ಟಾರ್ಪಲ್ ವ್ಯವಸ್ಥೆ ಅವರಿಗೀಗ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಭತ್ತದ ಕೊಯ್ಲಿನ ಟೈಮಲ್ಲಿ ಟಾರ್ಪಲ್ ಸಿಗ್ತದೆ, ಅದನ್ನೆಲ್ಲ ಅವರು ತೆಗೆದುಕೊಳ್ಳುವಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ. ಅಂತ ಹೇಳಿದರೆ ನಿಮ್ಮ ಮೂಲಕ ಅವರು ನಿಮ್ಮ ಸಂಘಟನೆಯ ಮೂಲಕ ಅಥವಾ ಸಂಘಟನೆಯ ಜೊತೆ ಸೇರಿ ಅಂದ್ರೆ ಸಂಪೂರ್ಣವಾಗಿ ಅವರು ಈ ಸಂಘಟನೆಯನ್ನ ಅವಲಂಬಿತರಾಗಿಲ್ಲ, ಆದ್ರೆ ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಅದನ್ನ ಪರೋಕ್ಷವಾಗಿ ಈಗ ಕೃಷಿ ಮೇಳವನ್ನು ಮಾಡುವುದರಿಂದ ಅದಕ್ಕೆ ಪರೋಕ್ಷವಾಗಿ ಕೃಷಿಗೆ ಬಹಳ ಆಸಕ್ತಿಯನ್ನು ಕೊಟ್ಟು ಮುತುವರ್ಜಿಯನ್ನು ತೆಗೆದುಕೊಂಡು ಹೋಗಿ ಬೇರೆ ಇಲಾಖೆಯನ್ನು ಸಂಪರ್ಕಿಸಿದವರು ಅನೇಕ ಜನ ಇದ್ದಾರೆ. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಅವರನ್ನು ಸಂಪರ್ಕಿಸಲಿಕ್ಕೆ ನೀವು ಇದನ್ನ ತಕ್ಕೊಂಡಿದ್ದೀರಾ ಇಲ್ಲವೋ ಅನ್ನೋದನ್ನ ಕೇಳಲಿಕ್ಕೆ ಆಗುದಿಲ್ಲ. ಒಳ್ಳೆಯದು ಸಂತೋಷ್ ಶೆಟ್ಟಿ ಅವರೇ, ಮುಖ್ಯವಾಗಿ ಒಂದು ಬೆಳೆಗಾರರ ಸಂಘವನ್ನು ಸ್ಥಾಪಿಸಿ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೃಷಿಕರಿಗೆ ಮೂಡಿಸುವ ಹಾಗೆ ಹಾಗೆ ಕೃಷಿಯ ಭೂಮಿಯನ್ನು ತೊಡಗಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ವಿನಯ ಕೃಷಿ ಬೆಳೆಗಾರರ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಸಂಘದ ಕಾರ್ಯದರ್ಶಿಯಾಗಿದ್ದ ಮುಲ್ಕಿಯ ಕೊಳ್ನಾಡು ಸಂತೋಷ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ತೇಜ್ ಗರ್ಮಿ ಕೆ ದೌರಾನ್ ದೂಸರೋ ಕೋ ಮದದ್ ಕರ್ನಾ ಹಮಾರಿ ನೈತಿಕ್ ಜಿಮ್ಮೇದಾರಿ ಹೈ. ಘರ್ ಯಾ ಆಫೀಸ್ ಮೇ ಆತೆ ವಿಕ್ರೇತಾ ಯಾ ವಿತರಣ ಕರ್ಮಿಯೋ ಕೋ ಪಾನಿ ಪಿಲಾಯೆ. ಬಾಹರ್ ಕಾಮ್ ಕರ್ನೆ ವಾಲೋ ಕೆ ಲಿಯೆ ಘರ್ ಯಾ ಇಮಾರತ್ ಕೆ ಬಾಹರ್ ಪಾನಿ ಕೆ ಮಟ್ಕೆ ಔರ್ ಗ್ಲಾಸ್ ರಖೆ. ವ್ಯಕ್ತಿ ಯಾ ಸಂಸ್ಥಾಯೆ ಪಾನಿ ಛಾಂಚ್ ಯಾ ಶರ್ಬತ್ ಕೆ ಪ್ಯಾವ್ ಬನಾಯೆ. ಆಪ್ ಟೋಪಿ ಜೂತೆ ಛಾತೆ ಇತ್ಯಾದಿ ಕಾ ವಿತರಣ ಭೀ ಕರ್ ಸಕ್ತೆ ಹೈ. ಧೂಪ್ ಮೇ ಸಫರ್ ಕರ್ತೆ ಲೋಗೋ ಪೆ ಪಾನಿ ಕಾ ಛಿಟ್ಕಾವ್ ಉನ್ಕಿ ಯಾತ್ರಾ ಕೋ ಆರಾಮದಾಯ ಬನಾಯೆಗಾ. ಲೋಗೋ ಕೋ ಗರ್ಮಿ ಸೆ ಶರಣ್ ಲೇನೆ ಕೆ ಲಿಯೆ ಛಾಯಾ ವಾಲಿ ಜಗಹ ಬನಾಯೆ. ಪಶು ಪಕ್ಷಿಯೋ ಕೆ ಜಲ್ ಪಾನ್ ಕೆ ಲಿಯೆ ಮಿಟ್ಟಿ ಕೆ ಪಾತ್ರೋ ಕಾ ಸ್ಥಾಪನ್ ಕರೇ. ಆಪ್ಕಿ ಸಹಾಯ ಗರ್ಮಿಯೋ ಮೇ ರಾಹತ್ ಲಾಯೆ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ की मासिक किस्त देकर प्रवेश कर सकते हैं. 18 से 40 वर्ष तक के किसान इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. ಇದೀಗ ನೆಲಗಡಲೆ ಕೃಷಿ ಕುರಿತು ರವಿಕುಮಾರ್ ಮಯ್ಯ ಅವರೊಂದಿಗೆ ಸಂದರ್ಶನ. ರವಿಮಯ್ಯ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಮುಖವಾದಂತಹ ಒಂದು ಎಣ್ಣೆಕಾಳಿನ ಬೆಳೆ ಅಂತಂದ್ರೆ ನೆಲಗಡಲೆ, ದ್ವಿದಳ ಧಾನ್ಯದ ಬೆಳೆಯೂ ಕೂಡ ಹೌದು. ಇದನ್ನ ಈ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಬ್ರಹ್ಮಾವರ ತಾಲೂಕಿನಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಕೇಳಿದ್ದೀವಿ. ಇಲ್ಲಿ ಬೆಳೆಯುವಂತಹ ಒಂದು ನೆಲಗಡಲೆಯ ತಳಿ ಮತ್ತು ಅದರ ಒಂದು ವಿಶೇಷತೆ ಏನು? ಇಲ್ಲಿ ಎಣ್ಣೆ ಅಂಶ ಕಡಿಮೆ ಇರುವಂತಹ, ತಿನ್ನಲಿಗೆ ರುಚಿಕರ ಆಗಿರುವಂತಹ ನೆಲಗಡಲೆ ತಳಿಯನ್ನು ಬೆಳಿತೇವೆ. ಈ ಎಣ್ಣೆ ಅಂಶ ಜಾಸ್ತಿ ಇದ್ರೆ ಅದು ತಿನ್ನಲಿಕ್ಕೆ ಅಷ್ಟೊಂದು ರುಚಿಯಾಗುವುದಿಲ್ಲ. ಅದು ಸರ್ಕಾರದಿಂದ ನಮಗೆ ರೈತ ಸಂಪರ್ಕ ಕೇಂದ್ರದಿಂದ ನಮಗೆ ನೆಲಗಡಲೆ ಬೀಜವನ್ನು ಅವರು. ಇಲ್ಲಿ ಒಂದು ತಳಿಯ ವಿಶೇಷತೆ ಏನು ಮತ್ತು ತಳಿಯ ಹೆಸರೇನು? ಅದು ಇಲ್ಲಿ ನಮಗೆ ಸರ್ಕಾರದಿಂದ ಕೊಡುವಂತಹ ತಳಿ TMT2 ಅಂತ. ಅದು ಎಣ್ಣೆ ಅಂಶ ಬಹಳ ಕಡಿಮೆ ಇರ್ತದೆ, ಅದರಲ್ಲಿ ತಿನ್ನಲು ರುಚಿಯಾಗಿರ್ತದೆ. ನೀವು ಒಂದು ನೆಲಗಡಲೆ ತಿಂದ್ರೆ ಇನ್ನೊಂದು ತಿನ್ನುವಂತ ಆಸೆ ಹುಟ್ಟುತ್ತದೆ ಮನಸ್ಸಿನಲ್ಲಿ. ಹಾಗಾಗಿ ಮಾರ್ಕೆಟ್ನಲ್ಲಿ ಅದನ್ನು ಹುರಿದು ತಿನ್ನಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಅದಕ್ಕೆ ರೇಟು ಸಹ ಉತ್ತಮವಾದ ಬೆಲೆ ಸಿಗ್ತದೆ ನಮಗೆ. ಈಗ ನೆಲಗಡಲೆ ಕೃಷಿಯ ವಿಚಾರಕ್ಕೆ ಬಂದಾಗ ಇದಕ್ಕೊಂದು ಪೂರ್ವ ಸಿದ್ಧತೆ ಏನೇನು ಮಾಡ್ಕೊಳ್ಬೇಕಾಗ್ತದೆ? ಒಂದು ಮಣ್ಣಿನ ಒಂದು ಭೂಮಿಯ ಸಿದ್ಧತೆ ಆಗ್ಬೋದು ಅಥವಾ ಬೀಜೋಪಚಾರ ಮಾಡುವಂತಹದ್ದಿರ್ಬೋದು, ಬಿತ್ತನೆ ಮಾಡುವಂತಹದ್ದಾಗ್ಬೋದು, ಈ ಬಗ್ಗೆ. ಇದು ಎರಡನೇ ಬೆಳೆಯಾಗಿ ಬೆಳೆಯುವಂತ ಬೆಳೆ. ನಾವು ಪ್ರಥಮವಾಗಿ ಭತ್ತ ಬೆಳಿತೇವೆ. ಭತ್ತ ಬೆಳೆದು ಭತ್ತ ಕಟಾವಾಗಿ ಹೆಚ್ಚಾಗಿ ನವೆಂಬರ್ ತಿಂಗಳಲ್ಲಿ ಭತ್ತ ಕಟಾವಾಗ್ತದೆ. ಡಿಸೆಂಬರ್ ಮೊದಲ ವಾರ ಎರಡನೇ ವಾರದಲ್ಲಿ ನೆಲಗಡಲೆ ಬೆಳಿತೇವೆ. ಆದ್ರೆ ಈ ವರ್ಷ ಏನಾಯ್ತು ಅಂದ್ರೆ ವಿಪರೀತ ಮಳೆ ಆದದ್ರಿಂದ ನೆಲಗಡಲೆ ತಡವಾಗಿ ಆಗ್ತಾ ಇದೆ, ಆದ್ರೂ ಬೆಳೀತಾ ಇದ್ದೇವೆ. ಈಗ ರೆಡಿ ಆಗ್ತಾ ಇದ್ದೇವೆ ನಾವು ಅದಕ್ಕೆ. ಅದು ಈಗೆಲ್ಲ ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ನಲ್ಲಿ ಫಸ್ಟ್ ಉಳುಮೆ ಮಾಡ್ಕೋಬೇಕಾಗತ್ತೆ. ಗೊಬ್ಬರ, ಹಟ್ಟಿ ಗೊಬ್ಬರ ಹಾಕಬೇಕು. ಆದಷ್ಟು ನಾವು ಸಾವಯವದ ಬಗ್ಗೆನೇ ಹೆಚ್ಚು ಇದು ಮಾಡ್ತೇವೆ. ಸರ್ಕಾರದಿಂದ ಬರುವಂತಹ ಜಿಪ್ಸಮ್ ಮತ್ತು ಸುಣ್ಣವನ್ನು ಮಣ್ಣಿಗೆ ಕೊಡ್ತೇವೆ ಕ್ಯಾಲ್ಸಿಯಂ ಪರವಾಗಿ. ಮತ್ತೆ ಸಾವಯವ ಹಟ್ಟಿ ಗೊಬ್ಬರ, ಎಕರೆಗೆ ಒಂದು 100 ಹೆಡಿಗೆ ಲೆಕ್ಕದಲ್ಲಿ ಹಟ್ಟಿ ಗೊಬ್ಬರ ನಮ್ಮ ಮನೆಯಲ್ಲಿ ಡೈರಿ ಫಾರ್ಮ್ ಇರುವುದರಿಂದ ಅದೇ ಗೊಬ್ಬರವನ್ನು ನಾವು ನೆಲಗಡಲೆಗೆ ಹಾಕ್ತೇವೆ. ಮತ್ತೆ ಸ್ವಲ್ಪ ಈ ಬೆಳೆನ ಈ ಕೀಟ ಎಲ್ಲ ಬರ್ತದೆ ಅದಕ್ಕೆ ಬೇವಿನ ಎಣ್ಣೆ ದನದ ಮೂತ್ರದಿಂದ ಸಿಂಪಡಣೆ ಮಾಡುವಂಥದ್ದು, ಆದಷ್ಟು ಸಾವಯವದ ಬಗ್ಗೆನೆ ಹೆಚ್ಚು ಗಮನ ಕೊಡ್ತೇವೆ. ಈಗ ಭೂಮಿ ಸಿದ್ಧತೆ ಅಂದ್ರೆ ಈಗ ಟ್ರ್ಯಾಕ್ಟರ್ನಲ್ಲಿ ನೀವು ಉಳುಮೆ ಮಾಡ್ತೀರಿ, ಆಮೇಲೆ ಸಾಲು ಅಥವಾ ಏರಿ ಅಂತ ಏನಾದ್ರು ಮಾಡ್ಲಿಕ್ಕೆ ಉಂಟು? ಹೌದೌದು, ಅದೀಗ ಕೂರಿಗೆ ಸಿಸ್ಟಮ್ ಬಂದಿದೆ. ಈಗ ಕೂರಿಗೆ ಸಿಸ್ಟಮ್ ನಮ್ಮಲ್ಲಿ ಸಮಗ್ರ ಕೃಷಿ ಮಾಡುವಾಗ ಕಂಬೈನ್ಡ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಅವರು ಬಾಡಿಗೆಗೆ ಕೂರಿಗೆ ಮಿಷನ್ ಕೊಡ್ತಾರೆ ಟ್ರ್ಯಾಕ್ಟರ್ನವರು, ಅವ್ರು ಬಂದು ಬೀಜ ಹಾಕಿ ಕೊಡ್ತಾರೆ. ಈ ಒಂದು ಎಕರೆಗೆ ಈ ನೆಲಗಡಲೆ ಮಾಡೋದಿದ್ರೆ ಎಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ? ಎಕರೆಗೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 50-55 kg ಒಂದು ಎಕರೆಗೆ ಬೀಜ ಬೇಕಾಗ್ತದೆ ಕೂರಿಗಿನಲ್ಲಿ ಹಾಕುವುದರಿಂದ. ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ನೆಲಗಡಲೆ ಬೆಳಿಬೇಕು. ಬೀಜೋಪಚಾರ ಅಂತ ಏನಾದ್ರು ಮಾಡ್ಬೇಕು? ಹಾ, ಬೀಜೋಪಚಾರಕ್ಕೆ ಇದು ಕೊಡ್ತಾರೆ, ಕೆಮಿಕಲ್ ಕೊಡ್ತಾರೆ. ಸೊ ರೈತ ಸಂಘ ನಮ್ಮ ಸಂಪರ್ಕ ಕೇಂದ್ರದಿಂದ ಅದಕ್ಕೆ ಬೀಜೋಪಚಾರಕ್ಕೆ ಕೆಮಿಕಲ್ ಕೊಡ್ತಾರೆ. ರೈಜೋಬಿಯಂ ಅನ್ನೇ ಕೊಡ್ತಾರೆ. ಬೀಜೋಪಚಾರ ಮಾಡುವಂತ ವಿಧಾನ ಹೇಗೆ? ಅದನ್ನ ನಾವು ಬೆಲ್ಲದ ನೀರು ಅಥವಾ ಬರೇ ನೀರಿನಲ್ಲಿ ಬೀಜಕ್ಕೆ ಮಿಶ್ರಣ ಮಾಡಿ ಕೂರ್ಗ್ ಮಿಷನ್ ಒಳಗಡೆ ಹಾಕುವಂತದ್ದು, ನೆರಳಿನಲ್ಲಿ ಒಣಗಿಸಿ ನಂತರ ಹಾಕುವಂತದ್ದು. ಆಮೇಲೆ ಈಗ ಮೊಳಕೆ ಬಂದ ನಂತರದ ಒಂದು ನಿರ್ವಹಣಾ ಕ್ರಮಗಳು ಏನಿದ್ರು, ಮಣ್ಣನ್ನು ಏರ್ ಹಾಕುವಂತಹದ್ದು ಅಥವಾ ಕಳೆ ನಿರ್ವಹಣೆ ಮಾಡುವಂತದ್ದಿಲ್ಲ? ಕಳೆ ಹೆಚ್ಚಾಗಿ ನಾವು ಉಳುಮೆ 2-3 ಸಾರಿ ಮಾಡೋದ್ರಿಂದ ಕಳೆ ಕಡಿಮೆ ಬರ್ತದೆ, ಆದ್ರೆ ಸ್ವಲ್ಪ ಆಳುಗಳನ್ನು ಹಾಕಿ ಕಳೆ ಕೀಳಬೇಕಾಗ್ತದೆ. ಸ್ವಲ್ಪ ಇದು ಏರಿ ಮಾಡೋದ್ರಿಂದ ಈ ಹೆಣ್ಣು ಆಳುಗಳನ್ನು ಹಾಕೊಂಡು ಸಣ್ಣ ಹಾರಿಯಿಂದ ಅದಕ್ಕೆ ಸಣ್ಣವಾಗಿ ಕೀಸ್ಕೊಂತ ಬಂದ್ರೆ ಬುಡಕ್ಕೆ ಮಣ್ಣು ಕೊಟ್ರೆ ಒಳ್ಳೆ ಬೆಳೆ ಬರ್ತದೆ. ಕೂಲಿ ಆಳುಗಳು ಜಾಸ್ತಿ ಇರುವುದರಿಂದ ಅದನ್ನು ಮಾಡದಿದ್ರು ತೊಂದರೆ ಇಲ್ಲ, ಒಂದು 1% 2% ಇಳುವರಿ ಕಡಿಮೆ ಬರ್ತದೆ ಅಷ್ಟೇ. ಅಲ್ಲ, ಈ ಕಳೆ ಗಿಡಗಳು ಜಾಸ್ತಿ ಆದ್ರೆ ಕೀಟಗಳ ಬಾಧೆಯು ಕೂಡ ಜಾಸ್ತಿ ಆಗ್ತದ? ಇರ್ತದೆ ಕೀಟಗಳ ಬಾಧೆಗೆ, ನಾವೀಗ ಸಮಗ್ರ ಇದ್ರ ನಿರ್ವಹಣೆಯಿಂದಾಗಿ ಸ್ವಲ್ಪ ಕಡಿಮೆ ಮಾಡಬಹುದು. ಆಮೇಲೆ ಅದಕ್ಕೆ ಅಷ್ಟೊಂದು ಎಲ್ಲರೂ ಒಂದೇ ಬೆಳೆ ಬೆಳೆಯೋದ್ರಿಂದ ಅಷ್ಟೊಂದು ಕೀಟದ ಬಾಧೆ ಈಗ ಮೊದಲಿನಷ್ಟು ನಾವು ಈ ಸರ್ಕಾರಿ ವಿಷ ಇದು ಹೊಡೆಯೋದನ್ನು ನಿಲ್ಲಿಸಿದ್ದೇವೆ, ಸ್ಪ್ರೇ ಮಾಡುವುದಿಲ್ಲ ಈಗ. ಹಾಗಾಗಿ ಅವು ಕೀಟಗಳು ಹೆಚ್ಚು ಉಪದ್ರವ ಇಲ್ಲ. ಈಗ ನೀವು ಸ್ಪ್ರೇ ಮಾಡಿದರೆ ಅದು ನಂತರದ ಇದರಲ್ಲಿ ಮತ್ತೆ ಪುನಃ ಜಾಸ್ತಿ ಬರ್ತದೆ, ಒಮ್ಮೆ ಸತ್ರನು ಚಿಗುರಲ್ಲೇ ಬಂದ್ರೆ ಕೂಡಲೇ ಮತ್ತೆ ಬರ್ತದೆ. ಇದಾದ್ರೆ ಹಾಗಲ್ಲ, ಅವು ತಿಂದು ಹೋಗಿಬಿಡ್ತವೆ. ಈಗ ನವೆಂಬರ್ ಡಿಸೆಂಬರ್ ನಲ್ಲಿ ಬಿತ್ತನೆ ಮಾಡಿದ್ರೆ ನಿಮಗೆ ಅದು ಹೂ ಬರುದು ಅಥವಾ ಕಾಯಿ ಕಚ್ಚುವಾಗ ಎಷ್ಟು ಸಮಯ ಆಗ್ತದೆ? ಅದು ಹೆಚ್ಚಾಗಿ ಈಗ ಎಲ್ಲ ಬಂದು 90 ದಿವಸದಿಂದ 110 ದಿವಸದವರೆಗೆ ನೆಲಗಡಲೆ ಬೆಳೆ. 90 ದಿವಸದ ನಂತರ ನೀರಿನ ತೇವಾಂಶ ಇದ್ರೆ 110 ದಿವಸದವರೆಗೂ ಬರ್ತದೆ, ಇಲ್ಲಾಂದ್ರೆ 100 ದಿವಸಕ್ಕೆಲ್ಲ ನೆಲಗಡಲೆ ಕೀಳಲಿಕ್ಕೆ ಬರ್ತದೆ. ಈಗ ಮಣ್ಣಿನಲ್ಲಿರುವಂತಹ ತೇವಾಂಶ ಸಾಕಾಗ್ತದೆ ಅಥವಾ ನೀರಾವರಿ ಕೊಡ್ಬೇಕಾ? ಇಲ್ಲ, ನಮ್ಮಲ್ಲಿ ನೀರಾವರಿ ಇಲ್ಲ ಇಲ್ಲ, ಬರೀ ಮಣ್ಣಿನಲ್ಲಿರುವ ತೇವಾಂಶದಿಂದನೇ ನಾವು ಮಾಡುವಂತದ್ದು. ಈಗ ಹೆಚ್ಚು ಕಮ್ಮಿ ಈಗ ನಾವು ಡಿಸೆಂಬರ್ ಎಂಡ್ ಬಂದಾಯ್ತು, ಏಪ್ರಿಲ್ ತಿಂಗಳಲ್ಲಿ ನಮಗೆ ಕೀಳಲಿಕ್ಕೆ ಬರ್ತದೆ. ಅವಾಗ ಸಿಕ್ಕಾಪಟ್ಟೆ ಬಿಸಿಲು ಇರುವುದಿಲ್ಲ, ಇರ್ತದೆ. ಅಂದ್ರೆ ಗಿಡದ ಬೆಳವಣಿಗೆ ಏನು ತೊಂದರೆ ಆಗುದಿಲ್ಲ, ಏನು ತೊಂದರೆ ಆಗುದಿಲ್ಲ. ಮಾಯಿಶ್ಚರ್ ಇರುವುದರಿಂದ ನಮ್ಮಲ್ಲಿ ಸೆಕೆಗಾಲದಲ್ಲಿ ರಾತ್ರಿ ಒಳ್ಳೆ ಇಬ್ಬನಿ ಬೀಳ್ತದೆ, ಅದು ಅದಕ್ಕೆ ಸಾಕಾಗ್ತದೆ, ಅದರಿಂದಾಗಿ ಅದು ಜೀವನ ನಡೆಸುತ್ತೆ. ಈ ಕಂಬಳಿ ಹುಳದ ಸಮಸ್ಯೆಯೋ ಅಥವಾ ಬೇರೆ ಹುಳಗಳ ಸಮಸ್ಯೆಗಳು ಅಥವಾ ಕೀಟಗಳ ಸಮಸ್ಯೆ ಏನಾದ್ರು ಬರ್ತದ? ಸ್ವಲ್ಪ ಮಟ್ಟಿಗೆ ಬರ್ತದೆ, ಅದನ್ನೆಲ್ಲ ನಾವು 5% ಒಳಗೆ ಬರ್ತದೆ. ಅದಕ್ಕೋಸ್ಕರ ಮೊದಲೆಲ್ಲ ಕೀಟನಾಶಕ ಎಲ್ಲ ಹಾಕ್ತಿದ್ರು, ಬಟ್ ಈಗ ಇಡೀ ನಮ್ಮ ಏರಿಯಾದಲ್ಲಿ ಯಾರು ಕೀಟನಾಶಕವನ್ನು ಬಳಸುವುದಿಲ್ಲ. ಹಾಗಾಗಿ ಆಮೇಲೆ ಈಗ ಕೀಳುವುದಕ್ಕೆಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ ಬರ್ತಾ ಇದೆ. ಕೀಳುವುದಕ್ಕೂ ಕಂಬೈನ್ ಹಾರ್ವೆಸ್ಟರ್ ಬರ್ತಾ ಇದೆ, ಆದ್ರೆ ನಾವು ಕೈಯಿಂದನೇ ಕೀಳ್ತಾ ಇದೀವಿ ಈಗ. ಯಾಕೆ ಅದು ಅದು ಅಷ್ಟು ಸಕ್ಸಸ್ ಆಗಿ ಬರಲಿಲ್ಲ, ಅದರಲ್ಲಿ ನೆಲಗಡಲೆ ಡ್ಯಾಮೇಜ್ ಆಗ್ತದೆ. ಸ್ವಲ್ಪ ಇನ್ನೂ ಅಷ್ಟು ಪ್ರಚಲಿತವಾಗಿ ಅದರದ್ದು ಟೆಕ್ನಾಲಜಿ ಇನ್ನೂ ಸರಿಯಾಗಿ ಇಲ್ಲಿ ಬರಲಿಲ್ಲ. ಹಾಗಾಗಿ ಈಗ ಮಣ್ಣಿಗೆ ಏನಾದ್ರು ಸುಣ್ಣ ಅಂತದ್ದೇನಾದ್ರು ಕೊಡಬೇಕಾಗ್ತದೆ? ಹೌದು, ಅದನ್ನ ನೆಲಗಡಲೆ ಬೀಜ ಹಾಕುವಾಗಲೇ ಜಿಪ್ಸಮ್ ಮತ್ತೆ ಸುಣ್ಣವನ್ನು ಕೊಡ್ತೇವೆ ನಾವು. ಎಷ್ಟದು ಪ್ರಮಾಣದಲ್ಲಿ? ಅದು ಹೆಚ್ಚು ಕಮ್ಮಿ ಎಕರೆಗೆ 4 ಚೀಲ ಸುಣ್ಣ ಅಥವಾ 2 ಚೀಲ ಜಿಪ್ಸಮ್ ಈ ರೀತಿ ಕೊಡ್ತೇವೆ. ಬೇರೆ ಈಗ ಎಲೆ ತುಕ್ಕು ರೋಗ ಅಂತೆಲ್ಲ ಬರ್ತದೆ, ರಸ್ಟ್ ಬರುವಂತದ್ದು ಅಂತದ ರೋಗಗಳು ಬರ್ತವೆ? ಅದು ಬರ್ತದೆ, ಬಟ್ ಅದೆಲ್ಲ ಒಂದು ಮಟ್ಟದಲ್ಲಿ ಇರ್ತದೆ. ನಾವು ಸ್ಪ್ರೇ ಮಾಡಿದ್ರೆ ಪ್ರತಿಯೊಂದಕ್ಕೂ ಇದೆ, ಬಟ್ ನಾವು ಈ ಕೆಮಿಕಲ್ ಇಂದ ದೂರ ಇರಬೇಕಂತ ಹೇಳ್ಬಿಟ್ಟು ಅದನ್ನ ನಮ್ಮ ಬಳ ತುಕ್ಕು ರೋಗನ ನಿರ್ವಹಣೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಹಾಗೆ ಬಿಟ್ಟಿರ್ತೇವೆ. ಸ್ಪ್ರೇ ಮಾಡಿದ್ರೆ ಅದಕ್ಕೂ ಇರ್ತದೆ. ಆಮೇಲೆ ಕಾಳನ್ನ ಪ್ರತ್ಯೇಕಿಸುವಂತಹದ್ದು ಕೂಡ ಒಂದು ಕೆಲಸ, ಇದನ್ನ ಹೇಗೆ ಮಾಡ್ತೀವಿ? ಅದು ಕಂಬೈನ್ಡ್ ಹಾರ್ವೆಸ್ಟಿಂಗ್ನಲ್ಲಿ ಈಗ ಮಿಷಿನರಿ ಬಂದಿದೆ. ಅದಕ್ಕೆ ಎಲ್ಲದು ಅಟ್ ಎ ಟೈಮ್ ಗಿಡಗಳನ್ನು ಎಂಟೈರ್ ಇದಕ್ಕೆ ಮಿಷಿನರಿಗೆ ಹಾಕಿದ್ರೆ ನಿಮ್ಮ ಗಿಡಗಳನ್ನ ಬೇರೆ ಕಾಳುಗಳನ್ನ ಬೇರೆ ಸಿಪ್ಪೆ ಬೇರೆ ಮಾಡ್ತದೆ, ಸಿಪ್ಪೆ ಅಲ್ಲ ಕಾಳು. ಇಡಿಕಾಳು ಇಡಿಕಾಳು ಹೌದು ಹೌದು ಅದಕ್ಕೆ ಚೊಕ್ಕವಾಗಿ ಬರ್ತದೆ ನಮಗೆ. ಅದರಿಂದಾಗಿ ಲೇಬರ್ ತುಂಬ ಕಡಿಮೆ ಸಾಕಾಗ್ತದೆ. ಈಗ ಒಂದು 10 ಜನ ಮಾಡುವಂತ ಲೇಬರ್ ಕೆಲಸವನ್ನು 1 ಗಂಟೆಯಲ್ಲಿ ಈ ಮಿಷನ್ ಮಾಡಿ ಹಾಕ್ತದೆ. ಈಗ ಒಟ್ಟು ಖರ್ಚು ನೋಡಿದ್ರೆ 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ? 1 ಎಕರೆಗೆ ಸಾಧಾರಣ ನೀವು ಖರ್ಚು ಅಂತ ಹೇಳಿದ್ರೆ ಒಂದು 50 ತಡೀರಿ, ಒಂದು ನಿಮಿಷ ಸ್ಟಾಪ್ ಮಾಡಿ. ಈಗ ನಮ್ದು 2.5 ಎಕರೆ, 2.5 ಎಕರೆಗೆ ನನಗೊಂದು 60-70 ಸಾವಿರ ಟೋಟಲ್ ಖರ್ಚು ಬರ್ತದೆ. ಒಂದು ನನ್ಗೆ 2.5 ಎಕರೆ ನಾನು ಬೆಳೆ ಬೆಳೆ ನೆಲಗಡಲೆ ಬೆಳಿತೇನೆ, ನನಗೊಂದು ಖರ್ಚು ಒಂದು 60-70 ಸಾವಿರ ರೂಪಾಯಿ ಟೋಟಲ್ ಖರ್ಚು ಬರ್ತದೆ. ಹಾ ಇರ್ಬೋದು. ಆಮೇಲೆ ಬೆಳೆ ಮಾರಾಟ ಮಾಡಿದರೆ ಈಗ ಕಿಲೋ 6.5 ಕ್ವಿಂಟಲ್ಗೆ ನಡೀತಾ ಉಂಟು. ಈಗ ಆ ಲೆಕ್ಕದಲ್ಲಿ ಒಂದು 1.5 ಲಕ್ಷ ರೂಪಾಯಿ ಸಿಗ್ತದೆ, ಒಂದು 40,000 ರೂಪಾಯಿ ಲಾಭ ಬರ್ತದೆ. ಮತ್ತೆ ನಮ್ದು ಇದ್ರದ್ದು ಅದ್ರದ್ದು ಗಿಡಗಳು ನಮ್ಮ ದನಗಳಿಗೆ ಮೇವಾಗ್ತದೆ. ಹೆಚ್ಚು ಕಮ್ಮಿ ಒಂದು 2-3 ತಿಂಗಳು ಆ ಗಿಡಗಳನ್ನೇ ನಾವು ನಮ್ಮ ದನಗಳಿಗೆ ಹಾಕ್ತೇವೆ. ಅದು ಒಳ್ಳೆ ಹಾಲು ಬರ್ತದೆ, ಹಾಲಿನಲ್ಲಿ ಪೌಷ್ಟಿಕಾಂಶನೂ ಜಾಸ್ತಿ ಇರ್ತದೆ. ಈ ನೆಲಗಡಲೆ ಗಿಡ ದ್ವಿದಳ ಧಾನ್ಯವಾದ್ರಿಂದ ನಮಗೆ ಹಾಲು ಒಳ್ಳೆ ಫ್ಯಾಟ್ 90 ಡಿಗ್ರಿ ಬರ್ತದೆ. ಮಣ್ಣಿನಲ್ಲೂ ಕೂಡ ಸಾರಜನಕ ಅಂಶ ಜಾಸ್ತಿ ಆಗ್ತದೆ, ಅದು ಹಾಗಾಗಿ ನಮಗೆ ಅದು ತುಂಬಾ ಅನುಕೂಲ ಆಗ್ತದೆ. ಆ ನೆಲಗಡಲೆಯನ್ನು ಬೆಳೆಯುವುದರ ಜೊತೆಗೆ ನೀವು ಹೈನುಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಹಸು ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ, ಈ ಬಗ್ಗೆ ಹೇಳಿ. ಹಸು ಸಾಕಣೆ ನಾವು ನಾನು ಮೊದಲು ಉದ್ಯೋಗದಲ್ಲಿದ್ದೆ, ಇಲ್ಲಿ ನಾನು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದೆ. ನಮ್ಮ ತಾಯಿಯವರ ಅಕಾಲಿಕ ಮರಣದಿಂದಾಗಿ ನಾವು ಊರಿಗೆ ಬಂದು ಸೆಟ್ಲ್ ಆಗಬೇಕಾಯಿತು. ಆವಾಗ ನಮಗೆ ಜೀವ ಕೈ ಹಿಡಿದಿದ್ದೆ ನಮಗೆ ಹೈನುಗಾರಿಕೆ. ನಾವು 1 ದನ 2 ದನ ಇದ್ದದ್ದನ್ನು ನಾನು 6 ದನ 7 ದನದವರೆಗೂ ತಗೊಂಡೋದೆ. ಲಾಸ್ಟ್ ಇಯರ್ವರೆಗೂ ನಾನು ಲಾಸ್ಟ್ 7-8 ವರ್ಷದಿಂದ ನಮ್ಮ ಡೈರಿ ಉದ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿ ಹಾಲು ಕೊಡ್ತಾ ಇದ್ದೇನೆ. ಈಗ 7 ವರ್ಷದಿಂದ ಸತತವಾಗಿ ನಾನು 14,000-13,500 ವರ್ಷಕ್ಕೆ ಲೀಟರ್ ಹಾಲು ಕೊಡ್ತಾ ಇದ್ದೆ. ನಮ್ಮ ಡೈರಿ ಸಣ್ಣ ಒಂದು ಡೈರಿಯಲ್ಲಿ ನಾವು ಸ್ವಲ್ಪ ಲೀಡಿಂಗ್ನಲ್ಲಿ ಇದ್ವಿ. ಈಗ ಲಾಸ್ಟ್ ಇಯರ್ ಕೊರೋನಾದಿಂದಾಗಿ ಸ್ವಲ್ಪ ತಾಪತ್ರಯ ಆಯಿತು, ನಮ್ಮಲ್ಲೂ ಎಲ್ಲರಿಗೂ ಕೊರೋನಾ ಬಂತು. ಹಾಗಾಗಿ 2 ದನಗಳನ್ನು ನಾನು ಮಾರಾಟ ಮಾಡುವ ಪರಿಸ್ಥಿತಿ ಬಂತು. ಈಗ 4 ದನ ಇದೆ, ಆದರೂ ಲೀಡಿಂಗ್ನಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದೇನೆ. ಈ ಹೈನುಗಾರಿಕೆಯ ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ, ಈಗ ಒಳ್ಳೆಯ ಒಂದು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಥವಾ ಇಳುವರಿ ಸಿಗಬೇಕು ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು? ಒಳ್ಳೆಯ ಹಾಲು ಅಂತ ಹೇಳಿದರೆ ದನಗಳಿಗೆ ನಾವೇ ಉತ್ಪಾದನೆ ಮಾಡುವಂತಹ ಆಹಾರ ಕೊಡಬೇಕು. ಉದಾಹರಣೆಗೆ ಹಿಂಡಿಗಳನ್ನು ನಾವು KMF ಕೊಡುವಂತಹ ಹಿಂಡಿ 1/2 ಭಾಗ ಹಾಕಿದರೆ ಹೆಸರು ಹೊಟ್ಟು, ರಾಗಿ ಹೊಟ್ಟು, ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಬೆಲ್ಲದ ಮಿಶ್ರಣ, ಕ್ಯಾಲ್ಸಿಯಂ ಹುಡಿ ಮಿಕ್ಸ್ ಮಾಡಿ ನಾನು 1/2 ಆಹಾರವನ್ನು ನಾನೇ ತಯಾರಿ ಮಾಡ್ತೇನೆ. 1/2 ಅದನ್ನ ಹಾಕಿ 1/2 ಇದಾಕ್ತೇನೆ. ಆಮೇಲೆ ಹಸಿ ಹುಲ್ಲು, ಕೋತ್ರಿ ಹುಲ್ಲಂತ ನಾವೇ ತೋಟದಲ್ಲಿ ಮಧ್ಯೆ ಬೆಳಿತೇವೆ. ಆಮೇಲೆ ಗದ್ದೆಯ ಬದುಗಳಲ್ಲಿ ಸಂಪೂರ್ಣ ಹುಲ್ಲುಗಳು ಬರ್ತದೆ. ಆಮೇಲೆ ಉದ್ದಿನ ಕೊಣ್ಣೆ, ನೆಲಗಡಲೆ ಗಿಡದ ಗಿಡ, ಭತ್ತದ ಬೈಹುಲ್ಲು, ಇವುಗಳನ್ನು ನಾವು ಅವೇ ಅದಕ್ಕೆ ಆಹಾರ. ಏಕದಳ ಮತ್ತು ದ್ವಿದಳ ಎರಡನ್ನು ಕೊಡಬೇಕು. ಈಗ ದ್ವಿದಳದ ಗಿಡಗಳು ಹೆಚ್ಚಾಗಿ ನೆಲಗಡಲೆ ಗಿಡದ್ದು ಸಿಗುತ್ತೆ. ಈಗ ಉದ್ದು ಸ್ಟಾರ್ಟ್ ಆಗ್ತದೆ, ಈಗ ಸ್ವಲ್ಪ ಪ್ರಮಾಣದಲ್ಲಿ. ಹೆಚ್ಚು ಕಮ್ಮಿ ನಮಗೆ May-June ವರೆಗೂ ದ್ವಿದಳ ಧಾನ್ಯದ ಕೊಣ್ಣೆ ಸಿಗ್ತದೆ. ಆಮೇಲೆ ಹಸಿ ಹುಲ್ಲು ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಒಣಹುಲ್ಲು ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೇವೆ. ಈ ವರ್ಷ ಮಳೆ ಬಂದು ಸ್ವಲ್ಪ ಒಣಹುಲ್ಲು ಹಾಳಾಗಿದೆ, ತುಂಬಾ ಹಾಳಾಗಿದೆ. ಆದರೂ ನಮಗೆ ನುರಿತ ಕೆಲವು ಇವರಿಂದಾಗಿ ಆ ಒಣಹುಲ್ಲು ಹಾಳಾದ ಹುಲ್ಲಿಗೂ ಅಂದ್ರೆ ಮಳೆ ಬಂದು ತೊಯ್ದ ಹುಲ್ಲಿಗೂ ಸ್ವಲ್ಪ ಉಪ್ಪು ಗಿಪ್ಪೆಲ್ಲ ಹಾಕಿ ಅದನ್ನ ಕೆಡದಿದ್ದಾಗೆ ಮಾಡಿದ್ದೇವೆ. ಆದರೂ ಬಹಳ ಈ ವರ್ಷ ಮಳೆ ನಿಮಗೆ ಗೊತ್ತುಂಟಲ್ಲ, ತುಂಬಾ ಮಳೆ ಬಂದು ಎಲ್ಲ ಕಡೆಯೂ ಹಾನಿಯಾಗಿದೆ. ಹೌದು, ಭತ್ತ ಉಳಿತು, ಹುಲ್ಲು ಹಾಳಾಯ್ತು. ದನಗಳಿಗೆ ಪಾಪ ಅವಕ್ಕೆ ತಿನ್ನಲಿಕ್ಕೆ ಮೇವು ಇಲ್ಲದಾಗಿದೆ. ಇದು ಇಡೀ ಕರ್ನಾಟಕದಲ್ಲಾಗಿದೆ. ಆದರೆ ಇದು ಇದ್ದ ಹುಲ್ಲನ್ನು ನಾವು ಈಗ 25% ಹುಲ್ಲಷ್ಟೇ ಸಿಕ್ಕಿದೆ ನಮಗೆ, ಬಾಕಿ ಉಳಿದ 75% ಹುಲ್ಲು ಹಾಳಾಗಿ ಹೋಗಿದೆ. ತೊಂದರೆ ಇಲ್ಲ, ಈಗ ನೆಲಗಡಲೆ ಗಿಡದ್ದು ಎಲ್ಲ ಬರುವಲ್ಲವರೆಗೆ ಆದಷ್ಟು ಮೇಂಟೈನ್ ಮಾಡಿ ಸ್ವಲ್ಪ ಜಾಗೃತಿಯಲ್ಲಿ ದನ ಸಾಕುವ ಪರಿಸ್ಥಿತಿ ಬಂದಿದೆ ಈಗ. ಇತ್ತೀಚೆಗೆ ಈ ಹೈನುಗಾರರು ಹೇಳುವಂತಹದ್ದು, ಕೃತಕ ಗರ್ಭಧಾರಣೆಯಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಇದೆ, ಇದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದ್ರೂ ಕೂಡ ಗರ್ಭ ನಿಲ್ಲುವುದಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನ್ನದ್ರಲ್ಲಿ ಆ ರೀತಿ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸರ್ಕಾರದಿಂದ ಕೊಡುವಂತ ಈ KMF ಕೊಡುವಂತ ಕ್ಯಾಟಲ್ ಫುಡ್ ಅನ್ನು ಮಿನಿಮಮ್ ಬೆಳೆಸ್ತೇನೆ. ಅದರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇರುವುದರಿಂದಾಗಿ ಅದು ಗರ್ಭಧಾರಣೆಗೆ ಕಷ್ಟ ಆಗ್ತದೆ. ನಾವೇ ಕ್ಯಾಟಲ್ ಫುಡ್ ಮಾಡಿದರೆ ನನಗೆ 2 ಇನ್ಸ್ಟಾಲ್ಮೇಷನ್ ಅಲ್ಲಿ ನನ್ನದು ಎವರೇಜ್ ಆನ್ ಎನ್ ಎವರೇಜ್ 2 ಇನ್ಸ್ಟಾಲ್ಮೇಷನ್ ಅಲ್ಲಿ ಗರ್ಭ ನಿಲ್ತದೆ. ಅದು ಪಕ್ಕ. ಪೋಷಕಾಂಶದ ಒಂದು ಅಸಮತೋಲನ ಇದಕ್ಕೆ ಕಾರಣ. ನಾವು ಆದಷ್ಟು ಈ ಸಾವಯವದಲ್ಲಿ ಬೆಳೆದಂತಹ ಆಹಾರ ವಸ್ತು ಮತ್ತೆ ಮೇವುಗಳು, ಹಸಿರು ಮೇವು, ಅದಕ್ಕೆ ಕುಡಿಯುವಷ್ಟು ನೀರು, ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ದನದಲ್ಲಿ ನೀವು ನಮ್ಮ ಕೊಟ್ಟಿಗೆಯಲ್ಲಿ ಬಂದ್ರೆ ನೋಡ್ಬೋದು 24 ಗಂಟೆ ಒಂದು ಬ್ಯಾರ್ಲಲ್ಲಿ ಒಂದು ದನಕ್ಕೆ ನೀರು ಇದ್ದೇ ಇರ್ತದೆ. ಅದು ಯಾವಾಗ ಬೇಕಾಗಿತ್ತು ಅದಕ್ಕೆ ಕುಡಿತದೆ. ಫಸ್ಟ್ ಒಂದು ಸ್ವಲ್ಪ ದಿನ ಉಪದ್ರ ಕೊಡ್ತದೆ, ಆ ಡ್ರಮ್ ಅನ್ನ ಬೀಳಿಸಿ ಹಾಕುವುದು ಎಲ್ಲ ಮಾಡ್ತದೆ. ಆದ್ರೆ ಅದಕ್ಕೆ ಅಭ್ಯಾಸ, ತನಗೆ ತಿನ್ನುವುದು ಕುಡಿಯುವುದು ಅಂತದಾಗ ಮತ್ತೆ ಅದ್ರ ತಂಟೆಗೆ ಹೋಗುದಿಲ್ಲ, ಸ್ವಂತಕ್ಕೆ ಬೇಕು ಅಂದಾಗ ಇಟ್ಕೊಳ್ತದೆ. ಮತ್ತೆ ಪ್ರತಿಯೊಂದು ದನಗಳಿಗೂ ಒಂದೊಂದು ಫ್ಯಾನ್. ಇಲ್ಲಿ ನಮ್ದು ಸೆಕೆಗಾಲ ಗೊತ್ತುಂಟು ನಿಮಗೆ, ಹಾಗಾಗಿ ಅವಕ್ಕೆ ಸ್ವಲ್ಪ ಅನುಕೂಲ ಮಾಡಿ ಇರ್ತವೆ. ಇವ ನೀವು ನಮ್ಮ ದನದ ನೀವು ಬಳ್ಳಿ ಬಿಚ್ಚಿ ಬಿಟ್ರು ತೋಟದಲ್ಲಿ ಒಂದ್ ರೌಂಡ್ ಹಾಕಿ ಸೀದಾ ಬಂದು ಹಟ್ಟಿಗೆ ನಿಲ್ತವೆ, ಎಲ್ಲಿ ಫ್ಯಾನ್ ಇದೆ ಅಲ್ಲಿ ಬಂದು ನಿಂತ್ಕೊಳ್ತವೆ. ಅಭ್ಯಾಸ ಆಗಿಬಿಟ್ಟಿದೆ. ಹಾಲು ಕರೆಯುವ ಮಿಷಿನ್ ಉಪಯೋಗ ಮಾಡ್ತೀರಾ ಅಥವಾ ಕೈಯಿಂದ? ನಾನು ಮಿಷಿನ್ ತಂದಿಟ್ಟುಕೊಂಡೆ, ಬಟ್ ಅದರಲ್ಲಿ ಈ ಸ್ವಚ್ಛ ಮಾಡೋದು ಬಹಳ ಕಷ್ಟದ ಕೆಲಸ. ಅದು ಈಗ ನಾವು ಗಂಡ ಹೆಂಡತಿ ಇಬ್ಬರೇ ಹಾಲು ಕರೆಯೋದು, ನಮಗೆ ಸಗಣಿ ಅಂದ್ರೆ ಹೇಸಿಗೆ ಇಲ್ಲ. ನಾವು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿ ಇದ್ರು ಇಲ್ಲಿ ಬಂದಾಗ ನಮ್ಮ ತಾಯಿ ನಮ್ಗೆ ಹೇಳಿಕೊಟ್ಟಿದ್ರು ಇದು ನಮ್ಮ ಕರ್ತವ್ಯ ಅಂತ. ಹಾಗಾಗಿ ನಾವು ಇಬ್ರು ಗಂಡ ಹೆಂಡತಿ ಬೇರೆ ಕೆಲಸಗಾರನ ಈ ಹೈನುಗಾರಿಕೆಗೆ ನಂಬಿಕೊಳ್ಳದೆ ನಾವೇ ಸ್ವತಃ ಮಾಡ್ತೇವೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇವೆ, ಅವಳು ಒಂದು ದನ, ನಾನು 2 ದನ. ಈ ರೀತಿ ಅದು ಫಸ್ಟ್ ಅವನ್ನ ಸ್ನಾನ ಮಾಡಿಸೋದು ಬೆಳಿಗ್ಗೆ 5 ಗಂಟೆಯಿಂದ 5:30 ಒಳಗಡೆ ಅವಕ್ಕೆ ಒಮ್ಮೆ ಒಂದ್ಸರಿ ಕಂಪ್ಲೀಟ್ ಕ್ಲೀನ್ ಮಾಡಿ 5:30 to 6:45 ಒಳಗಡೆ ಹಾಲು ಕರೆಯುವುದನ್ನೆಲ್ಲ ಮಾಡಿ 6:30 ಫಸ್ಟ್ ಹಾಲು ನಮ್ದು ಹೋಗ್ತದೆ ಡೈರಿಗೆ. 6:30 to 7:30 ಹಾಲು ತಗೊಳ್ತಾರೆ. ಬಂದ ತಕ್ಷಣ ಫಸ್ಟ್ ಅವಕ್ಕೆ ಆಹಾರ ಹುಲ್ಲು ಮತ್ತೆ ಕುಡಿಯೋಕೆ ನೀರು, ಅಲ್ಲಿಗೆ 8:30 ಆಗ್ತದೆ. ಇದು ನಮ್ಮ ದೈಲಿ. ನಂತರ ನಮಗೆ ತಿಂಡಿ ಕಾಫಿ, ಬೆಳಿಗ್ಗೆ 1/2 ಕಾಫಿ ಕುಡಿದಿರ್ತೇನೆ ಫಸ್ಟ್. ಅವ್ದು ಹೊಟ್ಟೆ ತುಂಬಿದ್ರ ಮೇಲೆ ನಮ್ಮ ಹೊಟ್ಟೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆಗ ಮಧ್ಯಾಹ್ನದವರೆಗೆ ಅವು ಆರಾಮಿರ್ತದೆ. ಮಧ್ಯಾಹ್ನ ಕುಡಿಲಿಕ್ಕೆ ನೀರು ಕೊಡುವುದು, ಹುಲ್ಲು ಕೊಡುವುದು, ಸಂಜೆ ಮತ್ತೆ ಆಹಾರ. ಓಕೆ, ಆಹಾರ ಇದೇ ರೀತಿ 3 ಗಂಟೆಗೆ ಹಾಲು ಕರೀಲಿಕ್ಕೆ ಹೋಗ್ತೇವೆ. 3:30 ಒಳಗಡೆ ಆಗ್ತದೆ. 3:45 ಡೈರಿಗೆ ತಗೊಂಡೋಗಿ ಕೊಟ್ರೆ. ಈ ಹಾಲಿನ ಡೈರಿ ಎಷ್ಟು ದೂರ ಇದೆ ನಿಮ್ಮ ನಮ್ಮ ಮನೆಯಿಂದ? 1/2 ಕಿಲೋಮೀಟರ್ ಒಳಗಡೆ. ನಾವು ಡೈಲಿ ಮೊದಲು 40 ಲೀಟರ್ ಹಾಲು 50 ಲೀಟರ್ ಹಾಲುವರೆಗೂ ಕೊಟ್ಟಿದ್ದಿದೆ. ಈಗ ಡೈಲಿ 1/30 ಲೀಟರ್ ಹಾಲು ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಮಗೆ ತಿಂಗಳಿಗೆ 15,000 ರೂಪಾಯಿ ಹಾಲಿನ ಉತ್ಪತ್ತಿಯಿಂದ ಬರ್ತದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹ ಧನ ಬರ್ತದೆ. ಅದನ್ನು ನಾವು ನಮ್ಮ ಹೆಂಡತಿಗೆ ವಿಶೇಷವಾಗಿ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಅವಳಿಗೂ ಒಂದು ರೆಮ್ಯುನರೇಷನ್ ಬೇಕಲ್ಲ, ಪ್ರೋತ್ಸಾಹ ಧನ ಅವಳ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತದೆ. ಹಾಗಾಗಿ ಅವಳಿಗೂ ಒಂದು ಈ ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ಇರ್ತದೆ, ತೃಪ್ತಿ ಇರ್ತದೆ. ಇದರಿಂದಾಗಿ ನಾನು ನನ್ನ ಹೇಳಲಿಕ್ಕೆ ಹೆಮ್ಮೆ ಏನಂತ ಹೇಳಿದ್ರೆ ನನ್ನ ಮಕ್ಕಳನ್ನಿಬ್ರು ಓದ್ತಾ ಇದ್ದೇನೆ. ನನ್ನ ಹೆರಿಮಗನ ಇಂಜಿನಿಯರಿಂಗ್ ನಾ ಈ ಡೈರಿ ಉದ್ಯಮದಿಂದನೇ ಮಾಡಿದ್ದೇನೆ ಅಂತ ಹೇಳ್ತೇನೆ. ಈಗ ಅವನು ಉದ್ಯೋಗದಲ್ಲಿದ್ದಾನೆ ಮಂಗಳೂರಿನಲ್ಲಿ. ಮಗಳು ಈಗ PUC ಓದ್ತಾ ಇದ್ದಾಳೆ. ಅವಳಿಗೂ ನಾನು ಇದರಲ್ಲಿ ಅವರಿಗೂ ದನದ ಕರುಗಳ ಬಗ್ಗೆ ಆಸೆ ಹುಟ್ಟಿಸಿದ್ದೇನೆ. ಇದರಿಂದ ನಾನು ಮುಂದಿನ ಜೀವನಕ್ಕೆ ಎಲ್ಲ ಕೆಲಸ ಇಲ್ದಿದ್ರು ಈ ಧೈರ್ಯ ನಮ್ಮನ್ನು ಬಿಡುವುದಿಲ್ಲ ಅಂತ ಒಂದು ಇದು ಕೊಟ್ಟಿದ್ದೇನೆ, ಅವರಿಗೆ ಭರವಸೆ ಕೊಟ್ಟಿದ್ದೇನೆ. ರಕ್ತಗತವಾಗಿ ಅದೇ ಬಂದಿರುವುದು. ಹೌದು, ನನಗೆ ನನ್ನ ತಾಯಿ ತಂದೆ ಕೃಷಿ ಕುಟುಂಬದಿಂದ ಇರುವುದರಿಂದಾಗಿ ನಾನು ಒಂದು 15 ವರ್ಷ ಹೊರಗಡೆ ಉದ್ಯೋಗ ಮಾಡಿದ್ರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಇಲ್ಲೇ ಇದೆ, ನಮ್ಮ ಮನಸ್ಸು ಸಹ ಇಲ್ಲೇ ಇದೆ. ಬಹಳ ಒಳ್ಳೆಯ ಮಾತನ್ನ ಹೇಳಿದಿರಿ ರವಿ ಮಯ್ಯ ಅವರೇ. ನಾವು ಬೇರೆ ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತೀವಿ, ಅನಿವಾರ್ಯ ಕಾರಣವಾಗಿ ಮಾಡ್ತೀವಿ. ಆದರೂ ಕೂಡ ನಮ್ಮ ಮೂಲ ಸಂಸ್ಕೃತಿ, ಮೂಲ ಬೇರು ಏನಿದೆಯೋ ಅದನ್ನು ಉಳಿಸ್ಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಭವಿಷ್ಯವೂ ಕೂಡ ಒಳ್ಳೆಯದಾಗ್ತದೆ ಎನ್ನುವಂಥ ಒಂದು ಧೈರ್ಯದ ಮಾತನ್ನು ಹೇಳಿದಿರಿ. ತುಂಬ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ನೆಲಗಡಲೆ ಕೃಷಿ ಕುರಿತು ರವಿಕುಮಾರ್ ಮಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. मौसम के मुताबिक खान पान बदलना हमारी परंपरा है. हल्का और पौष्टिक भोजन गर्मी के दिनों में सेहत अच्छी रखता है. अधिक पानी की मात्रा वाले मौसमी फल और सब्जियां शरीर को ठंडा रखते हैं. प्याज का सलाद और नमक जीरे वाला कच्चा आम जैसे पारंपरिक उपचार तापघात को रोकते हैं. ताकत देने वाले प्राकृतिक तरल जैसे ORS, नारियल पानी, नींबू पानी, छाछ, आम पन्ना, मूंग का पानी पिए. शराब, चाय, कॉफी और सॉफ्ट ड्रिंक टालें. अत्यधिक नमक मसाले, तला हुआ और उच्च प्रोटीन वाला भोजन टालें. बासी खाना न खाएं.